ಹೈದರಾಬಾದ್ನಲ್ಲಿ ಇಂದು ಕರ್ನಾಟಕ ಚಂಡೀಗಢ ವಿರುದ್ದ ದಿನದಾಟಕ್ಕೆ 5 ವಿಕೆಟ್ ನಷ್ಟಕ್ಕೆ 298 ರನ್ ಗಳಿಸಿದೆ. ಕರುಣ್ ನಾಯರ್, ಸ್ಮರಣ್ ರವಿಚಂದ್ರನ್ ಅಮೋಘ ಆಟದಿಂದ ಕರ್ನಾಟಕ ಉತ್ತಮ ರನ್ ಗಳಿಸುವತ್ತ ಹೆಜ್ಜೆ ಹಾಕಿದೆ. ಕರುಣ್ ನಾಯರ್ 95 ರನ್ ಗಳಿಸಿ ಔಟ್ ಆಗಿದ್ದಾರೆ. ಸ್ಮರಣ್ ರವಿಚಂದ್ರನ್ 110 ಹಾಗೂ ಶ್ರೇಯಸ್ ಗೋಪಾಲ್ 38 ರನ್ ಗಳಿಸಿ ಅಜೇಯರಾಗಿ ಉಳಿದಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿಯಾಗಲಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕಬ್ಬು ಬೆಳೆಗಾರರ ಬೇಡಿಕೆ ಕುರಿತು ಚರ್ಚೆ. ಕೆಪಿಸಿಸಿ ಹುದ್ದೆಯ ಬಗ್ಗೆ ಹೈಕಮಾಂಡ್ ನಿರ್ಧಾರವೇ ಅಂತಿಮ, ಸಚಿವ ಸತೀಶ್ ಜಾರಕಿಹೊಳಿ. ಬೆಂಗಳೂರಿನಲ್ಲಿ ಸಂಸತ್ ಖೇಲ್ ಮಹೋತ್ಸವಕ್ಕೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಚಾಲನೆ. ಕಲಬುರಗಿಯ ಚಿತ್ತಾಪುರದಲ್ಲಿ ಶಾಂತಿಯುತವಾಗಿ ನಡೆದ ಆರ್ಎಸ್ಎಸ್ ಪಥಸಂಚಲನ. ಮತ್ತು ನಾಳೆಯಿಂದ ಬೆಂಗಳೂರಿನ ಬಸವನಗುಡಿಯಲ್ಲಿ 5 ದಿನಗಳ ಕಾಲ ಐತಿಹಾಸಿಕ ಕಡಲೆಕಾಯಿ ಪರಿಷೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಹೊಸ ಕಾರ್ ಗೆಲ್ಲುವ ಅವಕಾಶ. ವಾವ್, ಅಪ್ಪನಿಗೆ ಸರ್ಪ್ರೈಸ್ ಕೊಡ್ತೀನಿ. ಇಷ್ಟೇ, ಸ್ವಲ್ಪನೇ ವಿವರ ತುಂಬಿಸಿದ್ರಾಯ್ತು. ನಿಂತ್ಕೋಬೇಕು. ವಾಟ್? ಇಂತಹ ಪಾಪ್ಅಪ್ಸ್ ಬಗ್ಗೆ ಜಾಗರೂಕರಾಗಿರಿ. ಸ್ಕ್ಯಾಮರ್ಸ್ ಪರ್ಸನಲ್ ಡೀಟೇಲ್ಸ್ ಅನ್ನು ತಪ್ಪಾಗಿ ಯೂಸ್ ಮಾಡಬಹುದು. ನಿನ್ಗೆ ಅರ್ಥ ಆಯ್ತಲ್ವಾ? ರಿಲ್ಯಾಕ್ಸ್. ಆದ್ರೆ ಕಾರ್ ಗಿದ್ದಿದ್ರೆ ಅಪ್ಪ ಹೋಮ್ವರ್ಕ್ ಮಾಡಿಸ್ತಿರ್ಲಿಲ್ಲ. RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ. ಈಗ ವೇಳೆ 6:51, ಎಫ್ಎಂ ಕಂಪನಾಂಕ 102.6 ಮೆಗಾಹೆರ್ಟ್ಸ್. ಇದು ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ, ರೈತರಿಗಾಗಿ ಕಾರ್ಯಕ್ರಮ. ನಮ್ಮೆಲ್ಲ ಕೃಷಿಕ ಬಾಂಧವರಿಗೆ ಶರಣು, ಶರಣಾರ್ಥಿ. ರೈತ ಬಾಂಧವರೇ, ಇಂದಿನ ಕೃಷಿ ರಂಗದಲ್ಲಿ ಸಮಗ್ರ ಕೃಷಿಯ ಅನುಭವಗಳು ಕುರಿತು ಮೊಳಕಾಲ್ಮೂರು ತಾಲೂಕು ಅಶೋಕ ಸಿದ್ದಾಪುರ ಗ್ರಾಮದ ಪ್ರಗತಿಪರ ಕೃಷಿಕ ಜಿವಿ ಗಂಗಪ್ಪ ಅವರೊಂದಿಗೆ ಸಂದರ್ಶನ. ರೈತರಿಗೆ ಸಲಹೆ ಮತ್ತು ಜನಪದ ಗೀತೆಗಳನ್ನು ಕೇಳಬಹುದು. ಎಲ್ಐಸಿಯ ಜೀವನ್ ಲಾಭ್ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ಇಲ್ಲದೆ ಆದರೆ ಬೆನಿಫಿಟ್ಸ್ ಗಳಲ್ಲ. ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ಕರೋಡ್ ಸೇ ಜ್ಯಾದಾ ಲೋಗೋ ಕೋ ಮುಕ್ತ ರಾಶನ್ ಸುನಿಶ್ಚಿತ್ ಕಿಯಾ. ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನಾ, ಮುಫ್ತ ರಾಶನ್ ಖುಷಹಾಲ್ ಜೀವನ್. ಈಗ ಸಮಗ್ರ ಕೃಷಿಯ ಅನುಭವಗಳು ಕುರಿತು ಮೊಳಕಾಲ್ಮೂರು ತಾಲೂಕು ಅಶೋಕ ಸಿದ್ದಾಪುರ ಗ್ರಾಮದ ಪ್ರಗತಿಪರ ಕೃಷಿಕ ಜಿವಿ ಗಂಗಪ್ಪ ಅವರೊಂದಿಗೆ ಸಂದರ್ಶನ ಕೇಳೋಣ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಮೊಳಕಾಲ್ಮೂರು ತಾಲೂಕು ಅಶೋಕ ಸಿದ್ದಾಪುರ ಗ್ರಾಮದ ಪ್ರಗತಿಪರ ಕೃಷಿಕರಾದ ಜಿವಿ ಗಂಗಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಅವರು ತಮ್ಮ ಕೃಷಿಯಲ್ಲಿ ಸಮಗ್ರ ಕೃಷಿಯನ್ನು ಅಳವಡಿಸಿಕೊಂಡಿದ್ದಾರೆ. ಸಾಕಷ್ಟು ಜನ ರೈತರು ಏಕ ಬೆಳೆಗಳನ್ನು ಬೆಳ್ಕೊಂಡು ಸಾಕಷ್ಟು ಕೃಷಿಯಲ್ಲಿ ನಷ್ಟ ಅನ್ನೋಂಥ ರೈತರನ್ನ ನಾವು ಸಾಕಷ್ಟು ಜನ ನೋಡ್ತಿರ್ತೀವಿ. ಇತ್ತೀಚೆಗೆ ಈ ಸಮಗ್ರ ಕೃಷಿ ಅಳವಡಿಸ್ಕೊಂಡ್ರೆ ಕೃಷಿಯಲ್ಲೇನಂತ ಲಾಸ್ ಆಗೋದಿಲ್ಲ, ಆದಷ್ಟು ನಾವು ಈ ಸಮಗ್ರ ಕೃಷಿ ಕಡೆಗೆ ಹೆಚ್ಚು ಒತ್ತು ಕೊಡಬೇಕು ಅನ್ನೋ ರೈತರನ್ನ ನಾವು ಹೆಚ್ಚು ನೋಡ್ತಾ ಇರ್ತೀವಿ. ಅಂಥ ಕೃಷಿಯನ್ನು ಅಳವಡಿಸ್ಕೊಂಡು ಅದರಲ್ಲಿ ಯಶಸ್ವಿಯಾಗಿ ಕೃಷಿ ಮಾಡಿ ಅವರ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚ್ಕೊಳ್ಳಿಕ್ಕೆ ಬಂದರೆ. ಗಂಗಪ್ಪರ, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಎಲ್ಲ ಕೃಷಿ ಬಂಧುಗಳಿಗೂ ನಮಸ್ಕಾರ. ಗಂಗಪ್ಪರ, ಈ ಕೃಷಿ ಬದುಕು ಅಲ್ಲಿ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ? ಸರ್, ನಾನು ರೈತ ಕುಟುಂಬದಿಂದ ಬಂದವನು ಆಗಿರೋದ್ರಿಂದ ನಾನು ಸುಮಾರು ಒಂದು 20 ವರ್ಷದಿಂದನೂ ನಾನು ಕೃಷಿನ ಅಳವಡಿಸ್ಕೊಂಡಿದ್ದೀನಿ. ಅದರಲ್ಲಿ ನಂದು ಆಧ್ಯಾತ್ಮಿಕ ಕೃಷಿ, ನಂದು ಕೃಷಿನಲ್ಲಿ ನಾನು ಆಧ್ಯಾತ್ಮಿಕನನ್ನ ಕಾಣ್ತಿರೋನು. ಹಂಗಾಗಿ ನನಗೆ ಬಹಳ ಕೃಷಿ ಅಂದ್ರೆ ಇಷ್ಟ. ಅದರಲ್ಲಿ ಪಂಚಭೂತಗಳಂದ್ರೆ ತುಂಬಾನೇ ಇಷ್ಟ. ಅದರ ರಕ್ಷಣೆ ನಮ್ಮ ಹೊಣೆ. ಹೌದು, ಮೊದಲನೇದಾಗಿ ರೈತ ಅವನೇ ರಕ್ಷಣೆ ಮಾಡಬೇಕು. ಬೇರೆ ಯಾರು ಕಡೆಯಿಂದ ಸಾಧ್ಯವಿಲ್ಲ. ಮಣ್ಣು, ನೀರು, ಗಾಳಿನ ಇವೆಲ್ಲದನ್ನ ಸಂರಕ್ಷಣೆ ಮಾಡೋ ಹೊಣೆ ರೈತನಿಗಿರುತ್ತೆ. ಹಾಗಾಗಿ ನಾವು ಕೃಷಿ ಅಂದ್ರೆ ನನಗೆ ಬಹಳ ಇಷ್ಟ. ಏನೋ ಒಂದು ಸಮಾಜಕ್ಕೆ, ಒಂದು ಪ್ರಕೃತಿಗೆ ಕೊಡುಗೆ ಕೊಡಬೇಕಾಗಿದೆ ಇದೆ ಅಂದ್ರೆ ಅದು ಕೃಷಿನಲ್ಲಿ ಅನ್ನೋದು ಒಂದು ನನ್ನ ಒಂದು ಮನೋಭಾವನೆ. ವಿದ್ಯಾಭ್ಯಾಸ ಎಲ್ಲವರಿಗೆ ಮಾಡಿದ್ರೆ? ಸರ್, ನಾನು 10ನೇ ತರಗತಿವರೆಗೆ ನಾನು ಓದಿದ್ದೀನಿ. ನಂತರ ITI ಮಾಡಿದ್ದೀನಿ. ಒಂದು ಖಾಸಗಿ ಕಂಪನಿಯಲ್ಲಿ ಸಹ ನಾನು ಕೆಲಸ ಮಾಡ್ತಾ ಇದ್ದೆ. ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡಿ ಕೃಷಿ ಬದುಕಿಗೆ ಬಂದಿದ್ರ, ಯಾಕೆ ಕೃಷಿ ಬದುಕಿಗೆ ಬರ್ಬೇಕು ಅನ್ನಿಸ್ತು ನಿಮ್ಗೆ? ಸರ್, ನನಗೆ ಈಗ ನಾವೊಂದು ಬಿಲ್ಡಿಂಗ್ ಕಟ್ಬೋದು, ಅಲ್ಲಿ ಒಂದು ಪಕ್ಷಿ ಸುತ್ತನೂ ಅಲ್ಲಿ ಇದನ್ನು ಆಗೋದಿಲ್ಲ. ಸೊ ನಾ ಕೃಷಿನಲ್ಲಿ ಬಂದ್ರೆ ಪಶು ಪಕ್ಷಿಗಳು ಮತ್ತೆ ಜನ ಎಲ್ಲರೂ ಬದುಕ್ತಾರೆ. ಹಾಗಾಗಿ ನಾನು ಕೃಷಿಯಲ್ಲಿ ಬಂದ್ರೆ ಏನೋ ಒಂದು ಕೊಡುಗೆ ಕೊಡಬಹುದು ಅನ್ನೋ ನಿಟ್ಟಿನಲ್ಲಿ ನಾವೊಂದು ಸಂಕಲ್ಪ ಮಾಡ್ಕೊಂಡು ನಾನು ಕೃಷಿಗೆ ಬಂದಿದ್ದೇನೆ. ನಾವು ಸಾಕಷ್ಟು ಜನ ರೈತರನ್ನ ಮಾತಾಡಿಸ್ಬೇಕಾದ್ರೆ ಹೇಳ್ತಾ ಇರ್ತಾರೆ, ಏ ಕೃಷಿ ಏನಂತ ಲಾಭದಾಯಕ ಅಲ್ಲ ಸರ್, ನಮ್ಮ ಕೃಷಿ ಬೆಳೆದಂಥ ಬೆಳೆಗಳ ರೇಟ್ ಸಿಗ್ತಾ ಇಲ್ಲ, ಹವಾಮಾನ ವೈಪರೀತ್ಯದಿಂದ ಬೆಳೆ ಬರ್ತಾ ಇಲ್ಲ ಅಂತೆಲ್ಲ ಹೇಳ್ತಾರೆ. ಹಾಗಿದ್ರೆ ಈ ಕೃಷಿ ಬದುಕು ಲಾಭದಾಯಕ ಅನ್ಸುತ್ತಾ? ಖಂಡಿತ ಲಾಭದಾಯಕವಾಗಿ ಇದೆ ಸರ್. ಬಟ್ ನಾವು ಬೆಳೆ ಪದ್ಧತಿ ಒಂದಿದೆ, ಆ ಪದ್ಧತಿನಲ್ಲಿ ನಾವು ಬೆಳಿಬೇಕು. ನಾವು ಹಾಕಿದ್ರೆ ಬರೀ ಟೊಮೊಟೊ ಹಾಕಿಬಿಟ್ಟೆ, ಬರೀ ಮೆಣಸಿನ್ಕಾಯಿ ಹಾಗಾದ್ರೆ ಆಗೋದಿಲ್ಲ. ಇಲ್ಲಿ ಬೆಲೆ ಕುಸಿತ ಆಗ್ಬೋದು, ಮತ್ತೆ ಹವಾಮಾನ ವೈಪರೀತ್ಯದಿಂದ ಏನಾದ್ರೂ ಲಾಸ್ ಆಗ್ಬೋದು. ಸೊ ಅದು ಹಂಗ ಮಾಡಬಾರ್ದು. ಕೃಷಿ ಅಂದ್ರೆ ಒಂದು ಸಮಗ್ರವಾಗಿರ್ಬೇಕಂತದ್ದು. ನಾವು ಈಗ ತಿಂಗಳಲ್ಲಿ ಒಂದು ಬೆಳೆ ಬರಬೇಕು, 3 ತಿಂಗಳಲ್ಲಿ ಬೆಳೆ ಇರಬೇಕು, ವರ್ಷದ ಬೆಳೆ ಇರಬೇಕು, 15-20 ವರ್ಷಕ್ಕೂ ಬರೋಂಥದ್ದು ಬೆಳೆ ಇರಬೇಕು. ಆ ನಿಟ್ಟಿನಲ್ಲಿ ನಾವು ಬೆಳೆದಾಗೆ ಅದು ಲಾಭದಾಯಕವಾಗಿ ಇರುತ್ತೆ, ಖಂಡಿತ ಲಾಭದಾಯಕ ಇರುತ್ತೆ. ಒಂದು ಬೀಜನ ಹಾಕಿ 10 ಬೀಜ ತೆಗೆಯುವಂಥದ್ದು ರೈತ. ಹೌದು. ಆದರೆ ಬೇರೆ ಬೇರೆ ಇದರಲ್ಲಿ ಮಾಡ್ತಾರೆ ಅವರು. ಯಾವುದೋ ಒಂದು ಇಂಡಸ್ಟ್ರಿ, ಒಂದು ಸ್ಟೀಲ್ ಇಂಡಸ್ಟ್ರಿ, ಒಂದು 1 ಟನ್ ಕಬ್ಬಿಣ ತೆಗಿಬೇಕಂದ್ರೆ ಅವರು 2 ಟನ್ ಐರನ್ ಅವರು ಮತ್ತೆ ಅವೆಲ್ಲ ಹಾಕ್ಬೇಕು. ಹಾಕಿದಾಗ ಅವ್ರಿಗೆ ಬರೋದ ಬರೀ 500 ಕೆಜಿ ಕಬ್ಬಿಣ ಅಷ್ಟೇ ಬರುತ್ತೆ. ಆದರೆ ಅವರು ಟಾಪಲ್ಲಿ ಇದ್ದಾರೆ, ನಾವು ಕೆಳಗಡೆ ಇದ್ದೀವಿ. ನಾವು 1 ಹಾಕಿ 10 ತೆಗೆಯರೆ ನಾವು ಕೆಳಗಡೆ ಇದ್ದೀವಿ, ಅವರು 2 ಹಾಕಿ 1 ತೆಗೆಯರು ಮೇಲೆ ಇದ್ದಾರೆ. ಸೊ ಯಾಕೆ ಅಂದ್ರೆ ಅವ್ರಿಗೂ ನಾವು ಯೋಚನೆ ಮಾಡ್ಬೇಕಾಗತ್ತೆ, ನಾವ್ ಯಾಕೆ ಈ ಕೆಳಮಟ್ಟದಲ್ಲಿ ಇದ್ದೀವಿ, ನಮ್ಮಲ್ಲಿ ಏನ್ ತಪ್ಪ ಆಗ್ತಾ ಇದೆ, ಅದನ್ನ ನಾವು ಸರಿಪಡಿಸಿಕೊಂಡು ಮಾಡಿದ್ರೆ ಖಂಡಿತ ಕೃಷಿ ಲಾಭದಾಯಕ. ನಾವು ಯಾರೋ ಇಂಟರ್ವ್ಯೂ ಮಾಡ್ಬೇಕಾದ್ರೆ ಒಬ್ಬ ರೈತರು ಹೇಳ್ತಿದ್ರು, 1 ಇಂಚ್ ಜಾಗದಲ್ಲಿ ಒಂದ್ ಹೀರೆಕಾಯಿ ನೆಟ್ರೆ 10 ಕೆಜಿ ಕಾಯಿ ಕೊಡುತ್ತೆ ಸರ್ ಅಂತ ಹೇಳ್ತಾ ಇದ್ರು. ಹೌದು, ನಿಜ. ಈಗ ಇಸ್ರೇಲ್ನವರು ಅವರೆಲ್ಲರೂ ಅವರೆಲ್ಲ ಹೆಂಗೆ, ಅವರು 1 ಸ್ಕ್ವೇರ್ ಫೀಟ್ ಜಾಗದಲ್ಲಿ 1 ಲೀಟರ್ ನೀರಿಂದ $1 ಗಳಿಸ್ತಾರೆ ಅವರು. ಸೊ ಅವ್ರಿಗೆ ನೀರಿಲ್ಲ, ಭೂಮಿನೂ ಇಲ್ಲ. ಸೊ ನಮಗೆಲ್ಲದೂ ದೇವ್ರು ಕೊಟ್ಟಿದ್ದಾನೆ ಈ ದೇಶದಲ್ಲಿ, ಅಂತ ಪವಿತ್ರ ಭೂಮಿನಲ್ಲಿ ನಾವು ಹುಟ್ಟಿದ್ದೀವಿ. ಸೊ ಹಂಗಾಗಿ ನಾವು ಅದನ್ನ ಸಮಗ್ರವಾಗಿ ಅಳವಡಿಸ್ಕೊಂಡು ಅದನ್ನೆಲ್ಲದನ್ನು ಮಾಡ್ಕೊಂಡು ಹೋಗ್ಬೇಕು. ಹೌದು. ಜಮೀನು ಎಷ್ಟು ಎಕರೆ ಇದೆ ಸರ್ ನಿಮ್ದು? ಸರ್, ನಮ್ದು 30 ಎಕರೆ ಇದೆ. ನೀರಾವರಿನ ಖುಷ್ಕಿ ಜಮೀನು? ನೀರಾವರಿ ಇದೆ. ನೀರಾವರಿ ಇದೆ. ಹೌದೌದು. ನೀರಾವರಿ ಮಾಡಲು ಎಷ್ಟು ವರ್ಷ ಆಯ್ತು? ಸರ್, ನಾವು ಮುಂಚೆ ನೀರು ಇರಲಿಲ್ಲ, ನಮ್ದು ಬರಡು ಭೂಮಿ ಇತ್ತು, ಬಯಲ್ ಭೂಮಿ ಇತ್ತು. ಇದ್ದಾಗ ನಾನು ಅಪ್ಪ ಅಮ್ಮ ಸೇರಿ ಎಲ್ಲ ನಾವು ಬಾವಿನ ನಾವೇ ತೋಡ್ಕೊಂಡ್ವಿ 1992 ಅನ್ಸುತ್ತೆ. ಆಗ ತೆಗೆದು ಸ್ವಲ್ಪ ನೀರು ಬಂತು, ಅದರಿಂದ ಮತ್ತೆ ಯಾವ್ದು ಆಯಿಲ್ ಇಂಜನ್ ಇಟ್ಕೊಂಡು ಒಂದು ಸ್ವಲ್ಪ ಮಾವಿನ ಗಿಡಗಳು ಹಾಕೊಂಡು ಟೊಮೊಟೊ ಅದೆಲ್ಲ ಬೆಳೀತಾ ಇದ್ವಿ. ನಂತರ ನಮಗೆ ಸ್ವಲ್ಪ ಹಣಕಾಸಿನ ವ್ಯವಸ್ಥೆ ಸ್ವಲ್ಪ ಚೆನ್ನಾಗಿ ಸುಧಾರಿಸಿತ್ತು. ಸುಧಾರಿಸಿದ ಮೇಲೆ ನಾನು ಸಂಪೂರ್ಣವಾಗಿ ಬೋರ್ವೆಲ್ ಎಲ್ಲ ಹೊಡಿಸಿ ಈಗ ಸರಿ ಸುಮಾರು ಅಂದ್ರೂ ಒಂದು 6,000 ಮರಗಳನ್ನ ನಾನು ಬೆಳೆಸಿದ್ದೀನಿ. ಅದರಲ್ಲಿ ಅರಣ್ಯ ಮರಗಳು ಇದಾವು, ತೋಟಗಾರಿಕೆ ಬೆಳೆಗಳು, ಹಣ್ಣಿನ ಬೆಳೆಗಳು ಇದಾವು, ಮತ್ತೆ ಕೃಷಿ ಕೂಡ ಮಾಡ್ತಿದ್ದೆ ಜೊತೆಗೆ. ಅದರಲ್ಲೇ ಈಗ 30 ಎಕರೆಯಲ್ಲಿ ಏನೇನು ಬೆಳೆಗಳು ಬೆಳೀತಾ ಇದ್ರ? ಸರ್, ನಾನು ಮಾವು ಇದೆ, ಸಪೋಟ ಇದೆ, ಪೇರಲೆ ಇದೆ, ಆಮೇಲೆ ನೇರಳೆನೂ ಇದೆ, ನಿಂಬು ಇದೆ, ತೆಂಗು ಇದೆ. ಅರಣ್ಯ ಕೃಷಿನಲ್ಲಿ ಬಂದ್ಬಿಟ್ಟು ನಮಗೆ ಶ್ರೀಗಂಧ ಇದೆ, ರಕ್ತ ಚಂದನ ಇದೆ, ತೇಗ ಇದೆ, ನಂತರ ಬೇವು ಮತ್ತೆ ಹುಣಸೆನೂ ಇದೆ. ಬಾರ್ಡರ್ಲೆಲ್ಲ ಹಾಕಿದೀವಿ. ಅವು ಒಡ್ಡು ಬದು ಅಂತ ಏನು ಹೇಳ್ತೀವಿ, ಬದುವಿನಲ್ಲಿ ನಾವು ನಮಗೆ ಗಾಳಿ ತಡೆಯಗೂ ಆಗುತ್ತೆ, ಮತ್ತೆ ಪಕ್ಷಿಗಳು ಕೂಡ್ಲಿಕ್ಕೆ ಒಂದು ಆಶ್ರಯನೂ ಆಗುತ್ತೆ. ಆ ನಿಟ್ಟಿನಲ್ಲಿ ನಾನು ಬದುಗಳನ್ನೆಲ್ಲ ನಾನು ಹುಣಸೆ ಮತ್ತು ಬೇವು ಬೆಳೆದಿದ್ದೀನಿ. ಎಲ್ಲಾ ಮಿಶ್ರ ಬೆಳೆಗಳನ್ನ ಅಳವಡಿಸ್ಕೊಂಡಿದ್ರ? ನಾವು ಇತ್ತೀಚೆಗೆ ರೈತರು ನೋಡ್ತಾ ಇದ್ವಿ, ಪ್ರತಿಯೊಬ್ಬರು ನಮ್ಮ ಈ ಮೊಣಕಾಲ್ಮೂರು, ಚಳ್ಳಕೆರೆ, ನಮ್ಮ ಕರ್ನಾಟಕದಲ್ಲಿ ಅತಿ ಕಡಿಮೆ ಮಳೆ ಬೀಳಂತ ತಾಲೂಕುಗಳಾದ್ರೂ ಈ ಅಡಿಕೆ ಬೆಳಿಲಿಕ್ಕೆ ಹೊರಟಿದ್ದಾರೆ. ಪ್ರತಿಯೊಬ್ಬರು ಅಡಿಕೆ ಬೆಳಿಲಿಕ್ಕೆ, ಇದು ಒಳ್ಳೆ ಬೆಳವಣಿಗೆ ಅನ್ಸುತ್ತಾ? ಸರ್, ಖಂಡಿತ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ, ಮತ್ತೆ ಈಗ ಮಾಡೋದು ತಪ್ಪು ಅನ್ನೋದು ಅಂತಲ್ಲ, ನನ್ನ ಅಭಿಪ್ರಾಯದಲ್ಲಿ ನನ್ನ ಅನುಭವದಲ್ಲಿ ನಾನು ಹೇಳ್ತೀನಿ, ಇದು ಬೇಡ. ಯಾಕೆ ರೈತರು ಹಂಗ್ ಹೋಗ್ತಿದ್ದಾರೆ ಅನ್ನೋದು ನನಗೆ ಆತಂಕಕಾರಿ ವಿಷಯ ಅನ್ಸುತ್ತೆ. ಇದು ಬೇಡ. ಯಾವ ಬೆಳೆ ಎಲ್ಲಿ ಬೆಳಿಬೇಕು ಅದು ಅಲ್ಲೇ ಬೆಳೆದ್ರೇನೆ ಚಂದ. ನಮ್ಮಲ್ಲಿ ನೀರಿನ ತುಂಬಾ ಕಮ್ಮಿ, ಅಡಿಕೆಗೆ ನೀರು ಬೇಕು, ತುಂಬಾ ಬೇಕು. ಆಮೇಲೆ ಎಲ್ಲರೂ ಅಡಿಕೆ ಹಾಕಿದ್ರೆ ಮುಂದಿನ ದಿನಮಾನಗಳಲ್ಲಿ ಅದು ಬೆಲೆ ಕುಂಠಿತ ಆದ್ರೆ ಆ ರೈತ ಎಲ್ಲಿ ಹೋಗ್ಬೇಕು? ಅವನು ಕೂಡ ಒಬ್ಬ ರೈತ ತಾನೆ, ಅವನು ಕಷ್ಟಪಟ್ಟು ಅದನ್ನೆಲ್ಲ ರಕ್ಷಣೆ ಮಾಡಿರ್ತಾನೆ. ಅಷ್ಟು ಬೆಳೆ ಬೆಳೆದಿರ್ತಾನೆ, ಬೆಲೆ ಒಂದೇ ಸರಿ ಕುಸಿತ ಆದಾಗೆ ಎಲ್ಲಿ ಹೋಗ್ಬೇಕು? ಆ ರೈತನ ಬಗ್ಗೆ ನನಗೆ ಆತಂಕ ಇದೆ ಅಂತ ರೈತರ ಬಗ್ಗೆ. ಸೊ ದಯವಿಟ್ಟು ಹಂಗ್ ಮಾಡೋದು ಬೇಡ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಅಷ್ಟೇ. ನೀವು ಮಾಡಿ, ಈಗ 2 ಎಕರೆ ನಿಮ್ದು ಜಮೀನಿತ್ತು, ಅದರಲ್ಲಿ ಓಕೆ ನಿಮಗೆ ಲಾಭದಾಯಕ ಬೇಕು, ಏನೋ ಕಮರ್ಷಿಯಲ್ ಆಗಿ ಮಾಡ್ತೀನಿ ಅಂದ್ರೆ 1 ಎಕರೆ ನೀವು ಅಡಿಕೆ ಹಾಕಿ, ಉಳಿದಿದ್ದು ಬೇರೆ ಹಣ್ಣಿನ ಬೆಳೆಗಳನ್ನ ಅದನ್ನ ಮಾಡಿ. ನೀವು ಅಡಿಕೆ ಮಾಡೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಅದ್ರ ಪರಿಸ್ಥಿತಿನ ನಾವು ಕೂಡ ನೋಡ್ಬೇಕಾಗತ್ತಲ್ಲ. ಮಿಶ್ರ ಬೆಳೆಗಳಿದ್ದಾಗ ಒಂದ್ ಬೆಳೆ ಲಾಸ್ ಆದ್ರೂ ಬೆಳೆ ಕೈ ಹಿಡಿಯುತ್ತೆ. ಹೌದೌದು. ಒಂದು ನಾವು ಈಗ ನಾವು ಮಾವು ಹಾಕಿದೆ, ಜೊತೆಗೆ ನನ್ನ ಪೇರ್ಲೆ ಇದೆ, ಆಮೇಲೆ ಸಪೋಟ ಇದೆ. ಈಗ ನಾವೊಂದು ಮಾವು ಬೆಲೆ ಕುಸಿತ ಆಯ್ತು, ನನಗೆ ಸಪೋಟ ಸುಧಾರಿಸುತ್ತೆ. ಎಲ್ಲದೂ ಒಮ್ಮೆಗೆ ಅಂತೂ ಖುಷಿ ಅಲ್ಲ ಅನ್ನೋದು ನನ್ನ ಅನುಭವದಲ್ಲಂತೂ ಯಾವ್ದು ಹಾಗಾಗಿಲ್ಲ. ಒಂದಿಲ್ಲ ಒಂದು ಕೈ ಹಿಡಿದಿದೆ. ಆಮೇಲೆ ನಾನು ಶೇಂಗಾ ಹಾಕ್ತೀನಿ, ಶೇಂಗಾ ಹಾಕಿದಾಗ ಅದಕ್ಕೆ ನೀರು ಕೊಡ್ತೀನಿ, ಇವೆಲ್ಲ ಬೆಳೆ ಬೆಳಿತಾವು. ಅಂದ್ರೆ ನನಗೆ ಬೋನಸ್ ಆಗಿ ಬರೋಂಥದ್ದು 2-3 ಬೆಳೆ ನನಗೆ ಬೋನಸ್ ಆಗಿ ಸಿಗುತ್ತೆ. ಈ ತೋಟಗಾರಿಕೆ ಬೆಳೆಗಳ ಮಧ್ಯೆ ಅಂತರ ಬೆಳೆಗಳು ಬೆಳೀತಾ ಇದ್ರ? ಹೌದು ಬೆಳೆಗಳು. ಹೌದು ಸರ್. ಏನು ಬೆಳೆಗಳು ಬೆಳಿತೀರ ಸರ್? ಶೇಂಗಾ ಹಾಕ್ತೀನಿ, ಆಮೇಲೆ ತೊಗರಿ ಹಾಕ್ತೀನಿ, ಜೋಳ ಹಾಕ್ತೀನಿ. ಅಂದ್ರೆ ನನಗೀಗ ಹೂ ಬರ್ತಾ ಇದೆ ಮಾವು, ಅಂತ ಟೈಮ್ನಲ್ಲಿ ನಾನು ಜೋಳ ಹಾಕಲ್ಲ, ಮೆಕ್ಕೆಜೋಳ ಅಂತವೆಲ್ಲ ಹಾಕೋದಿಲ್ಲ. ಅದ್ರಗಿಂತ ಎತ್ತರ ಕಮ್ಮಿಗೆ ಯಾವ್ದಿದೆ ದ್ವಿದಳ ಧಾನ್ಯಗಳು ಅಂದ್ರೆ ನಾನು ಶೇಂಗಾ ಹಾಕ್ತೀನಿ, ಅಲಸಂದೆ ಹಾಕ್ತೀನಿ, ಹೆಸರು, ಈ ತರ ಬೆಳೆಗಳನ್ನ ನಾನು ಹಾಕಿಕೊಳ್ತೀನಿ. ಈಗ 30 ಎಕರೆಯಲ್ಲಿ ತೋಟಗಾರಿಕೆ ಬೆಳೆಗಳನ್ನ ಅಳವಡಿಸಿಕೊಂಡಿದ್ರಲ್ಲ, ನೀರ್ ನಿರ್ವಹಣೆ ಎಲ್ಲ ಯಾವ ರೀತಿ ಮಾಡ್ತಾರೆ? ಒಂದು ನಾನು 3 ಇದನ್ನ ಮಾಡಿದೀನಿ, ಪಾರ್ಟ್ ಮಾಡಿದ್ದೀನಿ. ಒಂದು ಪಾರ್ಟಿಗೆ ನಾನು ಡ್ರಿಪ್ ಸಿಸ್ಟಮ್ ಮಾಡಿದೀನಿ, ಇನ್ನು 2 ಇದರಲ್ಲಿ ನಾನು ಸ್ಪ್ರಿಂಕ್ಲಿಂಗ್ ಸಿಸ್ಟಮ್ ಮಾಡಿದೀನಿ, ಸ್ಪ್ರಿಂಕ್ಲರ್ ಅಳವಡಿಸ್ಕೊಂಡಿದ್ದೀನಿ. ಹಂಗಾಗಿ ನನಗೆ ಎಲ್ಲ ಸೇರಿ ನನಗೆ 1.5 ಇಂಚ್ ನೀರಿದೆ. ಆ 1.5 ಇಂಚ್ ನೀರು ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ಯಾವುದು ಮರ ನೀರಿಲ್ಲದೆ ಸತ್ತಿಲ್ಲ, ಹೋಗಿರ್ಬೋದು ಬೇರೆ ಕಾರಣದಿಂದ. ನೀರಿನ ಮೂಲ ಅಂದ್ರೆ ಎಲ್ಲ ಬೋರ್ವೆಲ್ ಅನ್ನ? ಬೋರ್ವೆಲ್ ಸರ್. ಬೋರ್ವೆಲ್ ಯಾವ್ದು ಕೆರೆ ನೀರು ಅದೇನು ನಿಮ್ಗೆ ಇಲ್ಲ ಸರ್. ಎಷ್ಟು ಬೋರ್ ಇದಾವೆ? 2 ಬೋರ್ ಇದೆ ಸರ್. ಸಾಕಾಗುತ್ತೆ 30 ಎಕರೆಗೆ? ಆಗುತ್ತೆ ಸರ್, ಸಾಕಾಗುತ್ತೆ. ಸಾಕಷ್ಟು ಜನ 8, 10, 15 ಬೋರ್ ಇರ್ತವೆ 8 ಎಕರೆಗೆ. ಸರ್, ನಾವು ಒಂದು ಗಿಡಕ್ಕೆ ಎಷ್ಟು ನೀರು ಕೊಡಬೇಕು ಅನ್ನೋದನ್ನ ನಾವು ಮನಗಾಣಬೇಕು. ಫಸ್ಟ್ ನಾವು ಕಂಡ್ಕೋಬೇಕು, ಸುಮ್ಮನೆ ನೀರಿದೆ ಅಂತ ನೀರು ಕೊಡೋದಲ್ಲ. ಹೌದು. ಯಾವುದಕ್ಕೆ ಮನುಷ್ಯ ಅವನಿಗೆ ಎಷ್ಟು ಜೀರ್ಣ ಶಕ್ತಿ ಇರುತ್ತೆ ಅಷ್ಟು ಮಾತ್ರ ಊಟ ತಗೋಬೇಕು. ಸೇಮ್ ಅದೇ ಮರಗಳು ಕೂಡ ಅವು ಒಂದು ಜೀವಿಗಳೇ. ಹೌದು. ಸೊ ಅವಕ್ಕೂ ಎಷ್ಟು ಅದಕ್ಕೆ ಜೀರ್ಣ ಶಕ್ತಿ ಇದೆ ಅಷ್ಟು ನಾವು ಕೊಡಬೇಕು. ಅದಕ್ಕಿಂತ ಹೆಚ್ಚು ಕೊಡೋದು ಅವೈಜ್ಞಾನಿಕ ಅಂತ ನನ್ನ ಭಾವನೆ. ಈಗ ಹೆಚ್ಚು ಇಳುವರಿ ತಗೋಬೇಕು ಅಂತಂದ್ರೆ ವರ್ಷದಲ್ಲಿ 1 ಸರಿ 2 ಸರಿ ಎಲ್ಲ ಮೇಲ್ಗೊಬ್ಬರ ಕೊಡಬೇಕು ಅಂತ ರೈತರು ಹೇಳ್ತಿರ್ತಾರೆ, ನೀವು ಗೊಬ್ಬರ ನಿರ್ವಹಣೆ ಯಾವ ರೀತಿ ಮಾಡ್ತೀರ? ಸರ್, ನಾನು ಜೀವಾಮೃತ ಗೋಕುಪಾಮೃತ ಅಂತಂದೇಳಿ ನಾನು ಮಾಡ್ತೀನಿ. ಜೀವಾಮೃತ ಕೊಡ್ತಾ ಇರ್ತೀನಿ, ಆಮೇಲೆ ಗೋಕುಪಾಮೃತನು ಕೊಡ್ತೀನಿ. ನಂತರ ನಮ್ಗೆ ಕಾಫಿಗೆ ಬಂದಾಗೆ ಗೋನಂದ ಜಲ ಅಂತಂದೇಳಿ ನಾನು ಸ್ಪ್ರೇ ಮಾಡ್ತೀನಿ, ಗೋಕುಪಾಮೃತ ಕೂಡ ಸ್ಪ್ರೇ ಮಾಡ್ತೇನೆ. ಅದು ಒಳ್ಳೆ ಸರ್, ರಿಸಲ್ಟ್ ಚೆನ್ನಾಗಿದೆ. ನನಗಂತೂ ಚೆನ್ನಾಗಿದೆ. ಎಲ್ಲರೂ ಮಾಡ್ಬೋದು, ಅದನ್ನ ಅಳವಡಿಸ್ಕೊಂಡ್ರೆ ಉತ್ತಮ. ಯಾಕಂದ್ರೆ ತೇವಾಂಶನ ಹಿಡಿದಿಟ್ಕೊಳ್ಳುತ್ತೆ, ಎರೆಹುಳುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಇವೆಲ್ಲವುದು ಅನುಕೂಲತೆಗಳು ಇದಾವು. ಈ ತೋಟಗಾರಿಕೆ ಬೆಳೆ ಬೆಳೆ ಅಂತ ರೈತರು ಈ ಕೊಟ್ಟಿಗೆ ಗೊಬ್ಬರ, ಕೆರೆ ಮಣ್ಣು, ಕೆಂಪು ಮಣ್ಣು ಎಲ್ಲವೂ ಒಂದೊಂದು ಪುಟ್ಟಿ 2-2 ಪುಟ್ಟಿ ಗಿಡಗಳಿಗೆಲ್ಲ ಕೊಡ್ತಾ ಇರ್ತಾರೆ, ನೀವು ಆತರ ಏನು? ಸರ್, ಇಲ್ಲ, ಅದನ್ನೇ ನಾವು ಯಾವ್ದನ್ನು ಕೂಡ ಹೊರಗಡೆಯಿಂದ ತಗೊಂಬಂದು ಒಳಗಡೆ ಹಾಕೋದಲ್ಲ. ಈಗ ತಿಪ್ಪೇನ ನಾವೇ ನಿರ್ಮಾಣ ಮಾಡ್ಬೇಕು. ಈಗ ತಿಪ್ಪೆನಲ್ಲಿ ಚೆನ್ನಾಗಿ ಬೆಳೆಯುತ್ತೋ ಗಿಡ, ಇಲ್ಲ ಬೇರೆ ನೆಲದಲ್ಲಿ ಬೆಳೆಯುತ್ತೋ ತಿಪ್ಪೆನಲ್ಲಿ ಚೆನ್ನಾಗಿ ಬರುತ್ತೆ. ನಾವು ಜಮೀನೇ ತಿಪ್ಪೆ ಮಾಡಿದ್ರೆ ಹೆಂಗ್ ಮಾಡ್ಬೇಕು ರೈತರು? ನಮ್ಮಲ್ಲಿ ತ್ಯಾಜ್ಯ ಏನ್ ಬರುತ್ತೆ ಅದನ್ನ ಅಲ್ಲೇ ಹಾಕಿ ಕೊಳಸ್ಬೇಕು, ಅಲ್ಲೇ ಗೊಬ್ಬರ ಮಾಡ್ಬೇಕು, ಅದೇ ತಿಪ್ಪೆ ಮಾಡ್ಬೇಕು. ಮಲ್ಚಿಂಗ್ ಮಾಡೋದು ಮಲ್ಚಿಂಗ್ ಕಂಪಲ್ಸರಿ ಬೇಕು. ಹೌದು. ಹೊದಿಕೆ ಬೇಕು ಭೂಮಿಗೆ, ನೇರವಾಗಿ ಸೂರ್ಯನ ಕಿರಣಗಳು ಭೂಮಿಗೆ ಬೀಳಬಾರದು, ಅದರಲ್ಲಿಂತ ಸೂಕ್ಷ್ಮ ಕೋಶಗಳು ಸೂಕ್ಷ್ಮಾಣುಜೀವಿಗಳು ಸತ್ತೋಗ್ತವೆ ಆ ಟೆಂಪರೇಚರ್ಗೆ. ಹಂಗಾಗಿ ನಾವು ಅಲ್ಲೇ ಇರುತ್ತೆ ತ್ಯಾಜ್ಯನ ಅಲ್ಲೇ ಹಾಕೋದು, ಬೆಂಕಿ ಹಚ್ಚಬಾರದು ಯಾವಾಗ ಖಂಡಿತವಾಗಿಯೂ. ಹೊಲದಲ್ಲಿ ಯಾರು ಕೂಡ ಬೆಂಕಿ ಹಚ್ಚಬೇಡಿ ಅಂತಾನೆ ನಾನು ರೈತರಿಗೆ ಹೇಳ್ತೇನೆ, ಸುಡಬೇಡ್ರಿ ಬೆಂಕಿ ಹಚ್ಚ, ನಮ್ಮನ್ನ ನಾವು ಸುಟ್ಕೊಂಡಂಗಾಗುತ್ತೆ. ಸೊ ದಯವಿಟ್ಟು ಆ ಕೆಲಸ ಮಾಡಬೇಡಿ. ನೀವು ಅಲ್ಲಿ ಏನು ತ್ಯಾಜ್ಯ ಇದೆ ಅದನ್ನ ಒಂದು ಅಲ್ಲೇ ಆದ್ರೂ ಹಾಕಿ, ಇಲ್ಲೊಂದು ತಿಪ್ಪೆ, ನೀವೇ ಗೊಬ್ಬರನ ನೀವೇ ತಯಾರು ಮಾಡ್ಕೊಳ್ಳಿ. ಔಷಧಿ ಸಹ ನಾವೇ ಮಾಡ್ಕೊಳ್ತೇನೆ, ನಾನು ಬೇವಿನ ಸೊಪ್ಪೆಲ್ಲ ರೂಪಿಸ್ತೇನೆ, ರೂಪಿಸ್ಬಿಟ್ಬಿಟ್ಟು ನಾನು ನಿಮ್ಮಸ್ತ್ರ ಅಂತಂದೇಳಿ ಮಾಡ್ಕೊಳ್ತೀನಿ, ಅದನ್ನೇ ನಾನು ಸ್ಪ್ರೇ ಮಾಡ್ತೀನಿ. ಅದು ಶಿಲೀಂಧ್ರ ನಾಶಕನೂ ಹೌದು, ಕೀಟನಾಶಕನೂ ಹೌದು. ಹೊರಗಡೆಯಿಂದ ಯಾವ್ದೇ ಸ್ಪ್ರೇ ತಂದು ನಾನು ತರಲ್ಲ ಸರ್, ತರಲ್ಲ. ಎಲ್ಲ ಸಾವಯವ ಕೃಷಿ? ಹೌದೌದು. ಎಷ್ಟು ವರ್ಷ ಆಯ್ತು ಈ ಸಾವಯವ ಕೃಷಿ ಅಳವಡಿಸಿಕೊಂಡು ಪ್ರಾರಂಭದಿಂದಲೂ? ಸರ್, ನಮ್ಮ ತಾತ ಮುತ್ತಾತನ ಕಾಲದಿಂದನೂ ಅವ್ರು ಹಂಗೆ ಬಂದಿದ್ದಾರೆ. ಅದನ್ನೇ ನಾನು ಅವರಿಗೆ ಆ ಗೌರವ ಸಲ್ಲಬೇಕಂತಂದ್ರೆ ನಾನು ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ. ಹೆಚ್ಚು ರಾಸಾಯನಿಕ ಗೊಬ್ಬರ ಬಳಸ್ತಿದ್ರೆ, ಕ್ರಿಮಿನಾಶಕಗಳನ್ನು ಸಿಂಪಡಣೆ ಮಾಡಿದ್ರೆ ನಾ ಬೆಳೆ ತಾಣಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ರೈತರು. ಸರ್ ಹೌದು ಸರ್, ಹೆಂಗೆ ಸಾಧ್ಯ ಆಗುತ್ತೆ ಹೇಳಿ? ಈಗ ವಿಷ ವಿಷನೇ ಹೌದಾ, ಆ ವಿಷ ಆ ಗಿಡಕ್ಕೆ ಕೊಟ್ಟಾಗ ಅದೇನು ಕೊಡುತ್ತೆ, ಅದೇನು ಬದುಕುತ್ತ? ಅದು ಆಗಲ್ಲ, ಖಂಡಿತ ಇಲ್ಲ, ಅದು ಕೊಡಬಾರ್ದು. ನೀವು ಒಬ್ಬ ಗ್ರಾಹಕ ಇರ್ತಾನೆ, ನಾವೇನು ಭೂಮಿನ ನಾವು ಆಧ್ಯಾತ್ಮಿಕವಾಗಿ ತಾಯಿ ರೀತಿಯನ್ನೇ ನೋಡಬೇಕು, ಅದನ್ನು ವ್ಯವಹಾರಿಕವಾಗಿ ನೋಡೋಂಥದ್ದಲ್ಲ. ಬೇಕು ಮನುಷ್ಯನಿಗೆ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲೇಬೇಕು. ರೈತನಿಗೆ ಏನು ಬೇಕು? ದುಡ್ಡು ಬೇಕು ಬೇಕು ಅಂತಂದೇಳಿ, ಆ ದುಡ್ಡು ಬೇಕು ಅಂತಂದ್ರೆ ಈಗ ನಾವು ಒಂದು ಮೆಡಿಸಿನ್ ಗಿಡದಲ್ಲಿ 500 ರೂಪಾಯಿ ನೋಟ್ ಬಿಡಬೇಕಂತ ಆಸೆ ಪಡೋಂಥದ್ದು ಒಳ್ಳೇದಲ್ಲ. ಅದು ಏನು ಕೊಡುತ್ತೆ? ಅದು ಕೊಟ್ಟೆ ಕೊಡುತ್ತೆ, ಖಂಡಿತ ಕೊಡುತ್ತೆ. ಸೊ ಹಂಗಾಗಿ ನಾವು ಹೆಚ್ಚು ಆಸೆ ಪಟ್ಟು ಆ ಕ್ರಿಮಿನಾಶಕಗಳನ್ನ ಹೊಡೆದು ರಾಸಾಯನಿಕ ಗೊಬ್ಬರನೆಲ್ಲ ತಗೊಂಡ್ಬಂದು ಹಾಕಿ ನಮ್ಮ ಭೂಮಿನ ನಾವೇ ಬರಡು ಮಾಡ್ಕೊಳ್ಳೋಂಥದ್ದು ಒಳ್ಳೇದಲ್ಲ. ನೀವು ಈ ಕೃಷಿಯಲ್ಲಿ ಜೀವಾಮೃತ, ಗೋಕುಪ್ರ ಅಮೃತ, ಗೋನಂದನ ಜಲ ಇದನ್ನೆಲ್ಲ ಬಳಸ್ತೀವಿ ಅಂತ ಅಂದ್ರೆ, ಇದನ್ನೆಲ್ಲ ಬಳಸ್ಬೇಕಂತ ಯಾರು ತಿಳಿಸ್ಕೊಟ್ರಿ ನಿಮಗೆ? ಸರ್, ನನಗೆ ಸುಭಾಷ್ ಪಾಲೇಕರ್ ಜಿ ಅವರು ಒಳ್ಳೆ ಮಾರ್ಗದರ್ಶಕರು. ಅವರು ಕಾರ್ಯಾಗಾರಕ್ಕೆಲ್ಲ ನಾನು ಹೋಗ್ತಾ ಇರ್ತೇನೆ. ಆಮೇಲೆ ಬಿಜಾಪುರ ಜಿಲ್ಲಾದಲ್ಲಿ ಒಬ್ರು ರಾಜಣ್ಣ ನಿಂಬ್ರಿಗೆ ಅಂತ ಇದ್ದಾರೆ, ಅವರು ಒಳ್ಳೆ ಕೃಷಿಕರು, ಅವರೆಲ್ಲ ಇದನ್ನ ಅಳವಡಿಸ್ಕೊಂಡಿದ್ದಾರೆ. ನಾನು ಭೇಟಿ ಆಗ್ತಿರ್ತೀನಿ, ನಾನು ಹೋದ್ರೆ ಎಲ್ಲಿ ಟೂರ್ಗಿರು ಹೋಗಲ್ಲ ಸರ್, ನಾನು ಹೋದ್ರೆ ನಮ್ಮ ರೈತರ ತೋಟಗಳಿಗೆ ಹೋಗ್ತೀನಿ, ಅದೇ ನನಗೆ ಸ್ವರ್ಗ. ಸೊ ನಾನು ಮಾಡಿರೋದೇ ನಾನು ಕರೆಕ್ಟ್ ಅಲ್ಲ ಅಂತ, ಬೇರೆಯವರು ರೈತ ಅವ ಏನು ಮಾಡಿದ್ದಾನೆ ನೋಡ್ತೀನಿ, ನಾನು ಅವರು ತಂತ್ರಜ್ಞಾನ ನಾನು ಅಳವಡಿಸ್ಕೊಳ್ತೀನಿ. ನಾನು ಯಾವುದು ಸಂಪೂರ್ಣ ಇದೇನಿಲ್ಲ, ನಾನು ಕಲಿಯನ್ ಬೇರೆಯವ್ರಿಗೆ ನೋಡಿ ನಾನು ಕಲ್ತಿರೋದೆ. ಖಂಡಿತ ಸರ್, ಈ ಕೃಷಿ ವಿಜ್ಞಾನಗಳ ಜೊತೆ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ ಮತ್ತೆ ಇತರ ಪ್ರಗತಿಪರ ರೈತರ ತೋಟಗಳಿಗೆ ಭೇಟಿ ಕೊಟ್ಟಾಗ ಅವ್ರೇನು ಹೊಸದ ಅಳವಡಿಕೆ ಮಾಡ್ಕೊಂಡಿದ್ರೆ ಅವರಿಂದ ಕಲಿಯೋದು ಸಾಕಷ್ಟು ಇರುತ್ತೆ. ಸಾಕಷ್ಟು ಸರ್, ಖಂಡಿತ ಸಾಕಷ್ಟು ಇರುತ್ತೆ. ನಾನು ಕೂಡ ನಾನು ಅದನ್ನ ನನ್ನಲ್ಲಿ ಏನು ತಪ್ಪುಗಳಿದಾವೆ ನಾನು ಅದನ್ನ ಸರಿಪಡಿಸ್ಕೊಳ್ಳೋಕ್ಕೂ ಸಾಧ್ಯವಾಗುತ್ತೆ. ಹಾಗಾಗಿ ನಾನು ಭೇಟಿ ಪ್ರಗತಿಪರ ರೈತರು ಯಾರು ಇದ್ದಾರೆ ಅವ್ರ ಹತ್ರ ಎಲ್ಲ ಹೋಗಿ ಭೇಟಿ ಆಗ್ತಿರ್ತೀನಿ, ಮತ್ತೆ ಕೃಷಿ ಅಧಿಕಾರಿಗಳ ಹತ್ರನೂ ಚರ್ಚೆ ಮಾಡ್ತಾ ಇರ್ತೀನಿ, ಅವರು ಭೇಟಿ ಕೊಡ್ತಿರ್ತಾರೆ. ನಿಮ್ಮ ಈ ತೋಟಗಾರಿಕೆ ಬೆಳೆಗಳಲ್ಲಿ ಇಳುವರಿ ಎಲ್ಲ ಯಾವ ಪ್ರಮಾಣದಲ್ಲಿ ಬರ್ತದೆ ಸರ್? ನೀವು ಸಾವಯವ ಕೃಷಿ ಅಳವಡಿಸ್ಕೊಂಡಿದ್ದೀರಲ್ಲ. ಸರ್, ಇಳುವರಿ ನಾವು ಈ ಕೆಮಿಕಲ್ ಫಾರ್ಮಿ ರಾಸಾಯನಿಕ ಇದರಿಂದ ಏನು ಅವರು ಮಾಡ್ತಾರೆ ಅದ್ರಿಗಿಂತನೂ ನಂದು ಚೆನ್ನಾಗೇ ಇದೆ ಸರ್. ಇಳುವರಿ ಅವರಿಗಿಂತ ನಂದು 10% ಕಮ್ಮಿ ಆಗ್ಬೋದು, ಆದರೂ ಲಾಭದಾಯಕ ಅಂತ ಹೇಳ್ತೀನಿ. ಹೇಗೆ ಲಾಭದಾಯಕ ಅಂದರೆ, ನಾನೇ ತಯಾರು ಮಾಡ್ಕೊಳ್ತೀನಿ ಔಷಧಿನ, ಗೊಬ್ಬರ ನಾನೇ ತಯಾರಕ, ಮಾರ್ಕೆಟ್ ಕೂಡ ನಾನೇ ಮಾಡಂತನು. ಆಮೇಲೆ ಅವ್ರದ್ದು 20 ರೂಪಾಯಿ ಕೆ ಜಿ ಇತ್ತು ಅಂದರೆ ನಮ್ಮದು 40 ರೂಪಾಯಿ ಕೆ ಜಿ ಹೋಗುತ್ತೆ. ಸಾವಯವ ಆಗಿರೋದ್ರಿಂದ ಇವತ್ತಿನ ದಿನಮಾನಗಳಲ್ಲಿ ಜನ ಗ್ರಾಹಕರು ಅದನ್ನೇ ಆಸೆ ಪಡ್ತಿದ್ದಾರೆ. ಹೌದು. ಸೊ ಹಂಗಾಗಿ ಖರ್ಚು ಕಡಿಮೆ ಇದೆ ನಿಮಗೆ? ನಮಗೆ ಖರ್ಚು ಕಮ್ಮಿ ಆಯಿತು, ಬೆಲೆ ಜಾಸ್ತಿ ಆಯಿತು ನಾನು ಮಾರಾಟ ಮಾಡೋಂಥದ್ದು. ಹಂಗಾಗಿ ಮತ್ತೆ ಅವ್ರಿಗಿಂತ ನಾನು ಲಾಭದಾಯಕ ಅಲ್ವಾ ಸರ್? ಖಂಡಿತ ಸರ್, ಖಂಡಿತ. ಮಾರ್ಕೆಟಿನ ಸಮಸ್ಯೆ ಏನು ಕಾಡ್ತಾ ಇಲ್ಲ ನಿಮಗೆ? ಮಾರ್ಕೆಟಿನ ಸಮಸ್ಯೆ ಏನು ಇಲ್ಲ ಸರ್ ನನಗಂತೂ, ಯಾಕಂದ್ರೆ ನನಗೆ ಮಧ್ಯವರ್ತಿಗಳು ಕಾಟ ಒಂದಿಲ್ಲ. ನಂದು ಸಾವಯವ ಕೃಷಿ ಆಗಿರೋದ್ರಿಂದ ಗ್ರಾಹಕರು ನನಗೆ ತುಂಬಾ ಜನ ಇದ್ದಾರೆ, ನನ್ನಲ್ಲೇ ಬಂದು ತಗೊಂಡು ಹೋಗ್ತಾರೆ. ನಾನು ಮಾರ್ಕೆಟ್ನಲ್ಲಿ ಅವ್ರದ್ದು ಇಂಥ 1 ರೂಪಾಯಿ 2 ರೂಪಾಯಿ ನಾನು ಕಮ್ಮಿ ಕೊಟ್ರೂ ನನಗೆ ಲಾಸ್ ಇಲ್ಲ, ನನಗೆ ಟ್ರಾನ್ಸ್ಪೋರ್ಟೇಷನ್ ಉಳಿಯುತ್ತೆ, ನನ್ನಲ್ಲೇ ಬಂದು ತಗೊಂಡು ಹೋಗ್ತಾರೆ ತುಂಬಾ ಜನ. ಹಂಗಾಗಿ ಮಾರ್ಕೆಟಿಂದ ಏನು ಸಮಸ್ಯೆ ಇಲ್ಲ. ಯಾರಾದರೂ ಕೇಳಿದ್ರೆ, ನಾನು ಪಕ್ಕದಲ್ಲಿ ಜಿಂದಾಲ್ ಅಂತ ಇದೆ, ಜಿಂದಾಲ್ ಅಲ್ಲಿ ತುಂಬಾ ಜನ ಬಂದು ಅಲ್ಲಿಂದ ಅಲ್ಲಿಗೂ ಕಳಿಸ್ತೀವಿ, ಬೆಂಗಳೂರಿಗೂ ಕಳಿಸ್ತೀವಿ, ಮುಂಬೈಯಿಂದನೂ ಇಲ್ಲಿಗೆ ಬಂದು ತಗೊಂಡು ಹೋಗೋರಂತೂ ಬಹಳ ಜನ ಇದ್ದಾರೆ, ಅಲ್ಲಿಗೂ ಕಳಿಸ್ತೀವಿ ಸರ್. ಟನ್ ಗಟ್ಟಲೆ ಜಾಸ್ತಿ ಕ್ವಾಂಟಿಟಿ ಇತ್ತು ಅಂದ್ರೆ ನಾವು ಅಲ್ಲಿ ಮುಂಬೈ ಕಳಿಸ್ತೀವಿ, ಬೆಂಗಳೂರಿಗೆ ಕೂಡ ನಾವು ಅಲ್ಲಿ ಕಳಿಸ್ತೀವಿ. ಖರ್ಚು ಏನು ಜಾಸ್ತಿ ಬರುತ್ತಾ ನಿಮಗೆ ಕೃಷಿಗೆ? ಕೂಲಿ ಕಾರ್ಮಿಕರದ್ದಾಗಿರ್ಬೋದು, ಬೇರೆ ಹೊರಗಡೆಯಿಂದ ಏನು ನೀವು ಗೊಬ್ಬರ ಏನು ಕೊಂಡ್ಕೊಂಬರೋದಿಲ್ಲ, ಆದರೆ ನಿರ್ವಹಣೆಗೆ ಖರ್ಚು ಏನಾದರೂ ಜಾಸ್ತಿ ಬರುತ್ತಾ? ಸರ್, ತೋಟಗಾರಿಕೆ ಆಗಿರೋದ್ರಿಂದ ನಮಗೆ ಕೂಲಿ ಕಾರ್ಮಿಕರದ್ದು ಅಷ್ಟು ಬೇಕಾಗಿಲ್ಲ ಮೊದಲನೇದಾಗಿ. ಎರಡನೇದು, ಖರ್ಚು ರೈತನಿಗೆ ಯಾವಾಗ ಬರುತ್ತೆ ಅಂದರೆ ರಾಸಾಯನಿಕ ಗೊಬ್ಬರ ಖರೀದಿ ಮಾಡಿದಾಗ, ಇವನು ಸ್ವಂತ ಹೋಗಿ ಅಂದರೆ ಬೇರೆಯವರಿಂದ ತೊಗೊಂಬಂದು ಹಾಕಿದಾಗ ಖರ್ಚು ಬರುತ್ತೆ. ನನ್ನಲ್ಲಿ ನಾನೇ ತಯಾರು ಮಾಡ್ಕೊಂಡಾಗ ನನಗೆ ಖರ್ಚು ಅಷ್ಟು ಅನಿಸಲ್ಲ ಸರ್. ಅಷ್ಟು ಅನಿಸಲ್ಲ. ಅವರಿಗಿಂತ 50% ಖರ್ಚು ನಂದು ಕಮ್ಮಿ ಇರುತ್ತೆ. ಈ ತೋಟಗಾರಿಕೆ ಬೆಳೆಗಳಲ್ಲಿ ಸಾಕಷ್ಟು ಕಳೆ ಬೀಳುತ್ತೆ. ಈ ಕಳೆ ನಿರ್ವಹಣೆ ಮಾಡಲಿಕ್ಕೆ ಹೆಚ್ಚು ಜನ ಕೃಷಿಕರು ಈ ಕಳೆನಾಶಕ ಸಿಂಪಡಣೆ ಮಾಡ್ತಾರೆ. ನೀವು ಸಾವಯವ ಕೃಷಿ ಆಗಿರೋದ್ರಿಂದ ಕಳೆನಾಶಕ ಸಿಂಪಡಣೆ ಮಾಡ್ತಾ ಇಲ್ಲ. ಈ ಕಳೆನೆಲ್ಲ ಯಾವ ರೀತಿ ನಿರ್ವಹಣೆ ಮಾಡ್ತಾರೆ? ಮಹಾ ಪಾಪ ಅಂದ್ರೆ ಕಳೆನಾಶಕ ಹೊಡಿಯೋದೆ. ಹೌದು, ಕಳೆನಾಶಕ ಭೂಮಿಗೆ ಏನಾಗ್ತಾರೆ ಅದು ಮಹಾಪಾಪ. ರೈತ ಮಾಡೋದು ಅವನೇ ಪಾಪ ಮಾಡ್ತಾನೆ. ಹೌದು, ತಪ್ಪು ಅದು. ಅದಕ್ಕೆ ಕಳೆನಾಶಕ ಕೂಡ ನಮ್ಮಲ್ಲಿ ಅದನ್ನ ಹೇಗೆ ಸಾವಯವದಿಂದನೇ ನಾವು ಕಳೆನಾಶಕನ ನಾವು ಮಾಡ್ಬೋದು. ಉಪ್ಪು ಮತ್ತೆ ಸುಣ್ಣ ಆಮೇಲೆ ಕೆಲವೊಂದು ತಂಬಾಕು ಗೋಮೂತ್ರ ಅದನ್ನ ಜಾಸ್ತಿ ಬೆರೆಸಿಬಿಟ್ಟು ಅದನ್ನ ಸ್ಪ್ರೇ ಮಾಡಿದ್ರೂ ಕಳೆ ಹೋಗುತ್ತೆ ಅಂತಂದೇಳಿ ಅನುಭವ ಕೃಷಿಕರು ಹೇಳ್ತಾರೆ. ನಾನು ಅದ್ರ ಪ್ರಯೋಗ ನಾನು ಮಾಡಿಲ್ಲ, ಮುಂದೆ ಮಾಡಬೇಕು. ಬಟ್ ಕಳೆ ಎಲ್ಲಾ ಕಳೆ ಕೂಡ ಕೆಟ್ಟ ಕಳೆಯನ್ನು ಇರಲ್ಲ, ಅದ್ರಲ್ಲಿ ಒಳ್ಳೆಯದು ಕೂಡ ಇದೆ. ಸೊ ಅದನ್ನ ನಾವು ಅಲ್ಲೇ ಬ್ರಷ್ ಕಟ್ಟಿಂಗ್ ಅಂತಂದೇಳಿ ಬರುತ್ತೆ, ಅದನ್ನ ಕಟ್ ಮಾಡಿ ಅಲ್ಲೇ ಹಾಕೋದ್ರಿಂದ ಅದು ಅಲ್ಲೇ ಕೊಳ್ತು ಹೋಗುತ್ತೆ, ಅದು ಗೊಬ್ಬರ ಸಹನ ಆಗುತ್ತೆ. ಸಾವಯವ ಕೃಷಿ ಮಾಡ್ಬೇಕಂದ್ರೆ ನಮ್ಮ ದೇಶೀಯ ಆಕಳುಗಳನ್ನ ಸಾಕಾಣಿಕೆ ಮಾಡಬೇಕು ಅಂತೆಲ್ಲ ಹೇಳ್ತಾರೆ, ನೀವು ಏನಾದರೂ ಜಾನುವಾರುಗಳ ಸಾಕಾಣಿಕೆ ಮಾಡಿದ್ರೆ? ಸರ್ ಖಂಡಿತ, ನನ್ನ ಹತ್ರ ಎರಡು ಹಸು ಇದೆ. ನಂತರ ನಮ್ಮಲ್ಲಿ ಊರಿನ ಪಕ್ಕದಾಗೆ 300 ಹಸುವಿನ ಒಂದು ಗೋಶಾಲೆ ಇದೆ. ನಮ್ಮ ಸ್ವಾಮೀಜಿಗಳು ಒಬ್ರು ಅದನ್ನ ಮಾಡ್ತಿದ್ದಾರೆ, ಯಾವುದೇ ಸರ್ಕಾರದ ಸೌಲಭ್ಯಗಳು ಇಲ್ಲದೆ ಅವರೇ ಸ್ವಂತ ಇದರಲ್ಲೇ ಮಾಡ್ತಿದ್ದಾರೆ. ಸೊ ನನಗೆ ಗೋಮೂತ್ರ ಬೇಕು, ಸಗಣಿ ಬೇಕು ಅಂದಾಗ ನಾನು ನೇರವಾಗಿ ಗೋಶಾಲೆನ ಸಂಪರ್ಕ ಮಾಡ್ತೀನಿ, ಗೋಶಾಲೆಯಿಂದನೂ ತಗೊಂಡ್ಬರ್ತೀನಿ. ನನ್ನಲ್ಲಿ 2 ಹಸು ಇದೆ, ಅದರಿಂದನೂ ಸಾಕಾಗುತ್ತೆ ಸರ್. ಇನ್ನು ಹೆಚ್ಚಿಗೆ ಪ್ರಮಾಣದಲ್ಲಿ ಬೇಕಾದ್ರೆ ನಾನು ಗೋಶಾಲೆಗೆ ಹೋಗ್ತೀನಿ. ಹಂಗಾಗಿ ರೈತರು ಅದನ್ನು ಹತ್ರ ಮಿನಿಮಮ್ ಒಂದು 2 ಹಸು ಅಂತ ಕಟ್ಟಬೇಕು ಹಾಲು ಅದಕ್ಕೆ. ಈಗ ಅದರಲ್ಲಿ ನಮ್ಮ ದೇಶಿ ಹಸುನಲ್ಲಿ A2 ಪ್ರೋಟೀನ್ ಇರುತ್ತೆ, ಜರ್ಸಿ ಹಸು ಅದು ಹಸು ಅಲ್ಲ ಅಂತಲೇ ನಾವು ಹೇಳ್ತೀವಿ, ಅದು ಕುಡಿಲಿಕ್ಕೆ ಯೋಗ್ಯತೆ ಅಲ್ಲ ಆ ಹಾಲು. ಸೊ ಹಾಗಾಗಿ ನಮ್ಮ ದೇಶೀಯ ಹಸುನ ಕಟ್ಕೊಳ್ಳೋದು ತುಂಬಾ ಒಳ್ಳೇದು. ಹಾಲು ಸಿಗುತ್ತೆ, ಮೂತ್ರ ಸಿಗುತ್ತೆ, ಗೊಬ್ಬರ ಆಗುತ್ತೆ. ಹಾಗಾಗಿ ದೇಶೀಯ ಹಸುನ ಎಲ್ಲ ರೈತರು ಸಾಧ್ಯವಾದಷ್ಟು ಕಟ್ಕೋಬೇಕು. ಮುಂಚೆ ವರದಕ್ಷಿಣೆ ಇರಲಿಲ್ಲ, ನಮ್ಮ ಪೂರ್ವಜರಿಗೆ ವಧು ಜೊತೆಗೆ ಒಂದು ಹಸು ಕಳಿಸ್ತಾ ಇದ್ರು, ಅದು ಮನೇನ ಬೆಳೆಸ್ತಾ ಇತ್ತು. ಅದು ಹಸಿನ ಸಂಖ್ಯೆ ಹೆಂಗ್ ಜಾಸ್ತಿ ಆಗ್ತಿ, ಏ ಮುಂದು ಸಂಖ್ಯೆನ ಅಂದ್ರೆ ಒಂದು ವಂಶ ಕೂಡ ಬೆಳೀಲಿ ಅಂತಂದೇಳಿ ಆಕಳದ ಹೊಟ್ಟೆಯಲ್ಲಿ ಅಚ್ಚರ ಬಂಗಾರ ಅಂತ ನಮ್ಮ ಪೂರ್ವಜರೆಲ್ಲ ಹೇಳ್ತಿದ್ರು. ಹಾಗಾದ್ರೆ ಮತ್ತೆ ಯಾವುದು ಸುಳ್ಳಲ್ಲ, ಖಂಡಿತ ನಿಜ. ಆ ಪದ್ಧತಿನ ನಾವು ಅಳವಡಿಸ್ಕೋಬೇಕು, ಮುಂದುವರ್ಸ್ಕೊಂಡು ಹೋಗ್ಬೇಕು. ಅರಣ್ಯ ಬೆಳೆಗಳು ಹಾಕಿದೀವಿ ಅಂತಂದ್ರೆ ಏನೇನು ಅರಣ್ಯ ಬೆಳೆಗಳು ಬೆಳೀತಾ ಇದ್ರಿ ಸರ್? ಶ್ರೀಗಂಧ ಇದೆ, ತೇಗ ಇದೆ. ಅಲ್ಲಿ ಹಾಕಿ ಎಷ್ಟು ವರ್ಷ? 8 ವರ್ಷ, 6 ವರ್ಷ. ಹೀಗೆ ನಾನು ಹಂತವಾಗಿ ಹಾಕಿದೀನಿ. ಶ್ರೀಗಂಧ ಇದೆ, ಎಲ್ಲದು ಅಂತ ಒಂದೇ ಸರಿ ಕಟಾವು ಬರೋಂಥದ್ದಲ್ಲ, ಒಂದು ಹೋಯ್ತಂದ್ರೆ ಇನ್ನೊಂದು, ಇನ್ನೊಂದು ಹೋಯ್ತಂದ್ರೆ ಇನ್ನೊಂದು, ಅದು ಹೋದಾಗ ಇನ್ನೊಂದು ಸಸಿ ನೆಡೋದು. ಆ ಪದ್ಧತಿನಲ್ಲಿ ಹಾಗೆ ಆ ಯೋಚನೆ ಇಟ್ಕೊಂಡೆ ನಾನು ಹಾಕಿದ್ದೀನಿ ಸರ್. ಎಷ್ಟು ವರ್ಷ ಕಟಾವಿಗೆ ಬರ್ತವೆ ಇವೆಲ್ಲ ಸರ್? 20 ವರ್ಷ, 22 ವರ್ಷ ಬೇಕು ಸರ್. ಬೇಕು ಅರಣ್ಯ ಮರಗಳು, ಯಾವುದೇ ಮರ ಅರಣ್ಯ ಮರಗಳು ಅದಕ್ಕೆ ಆ ಒಂದು ವಯಸ್ಸನ್ನೋದು ಇದೆ. ಅಲ್ಲಿವರೆಗೂ ಹೇಳ್ತಾರೆ 6 ವರ್ಷ 8 ವರ್ಷಕ್ಕೆ ಬರುತ್ತೆ ಅಥವಾ ಅದೆಲ್ಲ ಇಲ್ಲ. ಅದು ಹೌದು ಬೇಕು, 20-22 ವರ್ಷ 25 ವರ್ಷದವರೆಗೂ ಬೇಕಾಗುತ್ತೆ ಸರ್. ಎಷ್ಟು ಎಕರೆ ಹಾಕಿದ್ರೆ ಅರಣ್ಯ ಬೆಳೆಗಳು ಸರ್? ನಾನು ಎಕರೆಗಟ್ಟಲೆ ಯಾವ್ದು, ನೀವು ಯಾವುದೇ ಇದರಲ್ಲಿ ಹೋದ್ರೂ ಕೂಡ ಶ್ರೀಗಂಧ ಕಾಣುತ್ತೆ, ಮಾವು ಕಾಣುತ್ತೆ, ತೇಗ ಕಾಣುತ್ತೆ, ನೇರಳೆ ಕಾಣುತ್ತೆ. ಒಂದೇ ಭಾಗದಲ್ಲಿ ಒಂದು ಗಿಡಗಳು ನಾನು ನೆಟ್ಟಿಲ್ಲ. ನೆಟ್ಟಿಲ್ಲ 30 ಎಕರೆನಲ್ಲಿ ನೀವು ಎಲ್ಲೋಗಿ ನೋಡಿದ್ರು ಕೂಡ ಎಲ್ಲಾ ಮರಗಳು ಕಾಣ್ತವೆ. ಅರಣ್ಯ ಬೆಳೆಗಳು ಬೆಳೆದಾಗ ಈ ತರ ಶ್ರೀಗಂಧ ಆಗಿರ್ಬೋದು, ಈ ಕಳತನ ಜಾಸ್ತಿ ಆಗುತ್ತೆ ಅಂತಾರೆ, ಅದಕ್ಕೇನಾದ್ರೂ ಸುತ್ತ ನೀವು ಜೀವಂತ ಬೇಲಿ ಟೈಪು ಯಾವ ತರ ರಕ್ಷಣೆ ಮಾಡ್ತೀರಾ ಸರ್? ನಾನು ಫೆನ್ಸಿಂಗ್ ಮಾಡಿದ್ದೀನಿ, ಮುಳ್ತಂತೆ ಅಳವಡಿಸ್ಕೊಂಡಿದ್ದೀನಿ, ಜೊತೆಗೆ ಬೇಲಿ ಕೂಡ ಕಾಡು ಬೇಲಿ ನಮ್ದೇನಿದೆ ಅದನ್ನು ಹಾಕಿದ್ದೀನಿ. ಹಂಗಾಗಿ ರಕ್ಷಣೆ ಇದೆ. CC ಕ್ಯಾಮರಾಗಳು ಅಂತವು ಕೂಡ ಏನು ಈಗಿನ ತಂತ್ರಜ್ಞಾನ ಏನಿದೆ ಅದನ್ನ ಬಳಕೆ ಮಾಡ್ಕೊಂಡಿದ್ದೀನಿ, CC ಕ್ಯಾಮರಾಗಳು ಹಾಕ್ಸಿದ್ದೀನಿ ಅಲ್ಲಲ್ಲಿ. ನಮ್ಮ ರೈತರು ಈ ಕೃಷಿಯಲ್ಲಿ ತೋಟಗಾರಿಕೆ ಬೆಳೆಗಳ ಜೊತೆಗೆ ತರ ಅರಣ್ಯ ಬೆಳೆಗಳು ಬೆಳ್ಕೊಳೋದ್ರಿಂದ ನೀವು ಹೇಳ್ದಂಗೆ ಒಂದು 15-20 ವರ್ಷ ಆದ್ಮೇಲೆ ಇನ್ಸೂರೆನ್ಸ್ ಟೈಪ್ ಒಂಥರ ಒಳ್ಳೆ ಆದಾಯ ಬರುತ್ತೆ ಅಂತ. ಹೌದು ಸರ್, ಈಗ ಹಾಕಿದ್ರೆ ನನ್ನ ಮಗಳ ಮದುವೆಗೆ ಒಂದು ಮರ ಮಾರಿದ್ರೆ ಸಾಕು, ಮಗಳ ಮದುವೆ ಆಗೋಗುತ್ತಲ್ಲ. ಹೌದು, ಹಾಗೆ ಕೈಲಿ ಹಿಡಿಯುತ್ತೆ ಅದು. ಆತ್ಮಹತ್ಯೆ ಅನ್ನೋ ಒಂದು ಇದಕ್ಕೆ ಹೋಗಲ್ಲ ಮನುಷ್ಯರು, ಒಂದು ಧೈರ್ಯ ಇರುತ್ತೆ. ಇವತ್ತಿಲ್ಲ ನಾಳೆ ಒಂದು ನನಗೆ ಇದೆ, ಒಂದು ಸೋರ್ಸ್, ಒಂದು ಮೂಲ ಅನ್ನೋದಿದೆ, ಆರ್ಥಿಕ ಮೂಲ ಇದೆ ಅನ್ನೋದು ಒಂದು ಅವನಲ್ಲಿ ಒಂದು ಧೈರ್ಯ ಇರುತ್ತೆ. ಹಾಗಾಗಿ ಅರಣ್ಯ ಬೆಳೆಗಳನ್ನ ಬೆಳೆಯೋದು ತುಂಬಾ ಉತ್ತಮ, ಅದನ್ನ ಅಳವಡಿಸ್ಕೋಬೇಕು ರೈತರು. ತಾವು ಮಧ್ಯದಲ್ಲಿ ಹಾಕಿಲ್ಲ ಅಂದ್ರೆ ಬದುಗಳನ್ನಲ್ಲಿ ಹಾಕಿ, ಅದನ್ನ 1 ಎಕರೆ ಇತ್ತು ಅಂದ್ರೆ ಅದನ್ನ 2 ಭಾಗ ಮಾಡ್ಕೊಳ್ಳಿ, ಇಲ್ಲ ಒಂದು ಬದುವು ಮಾಡ್ಕೊಳ್ರಿ. ಆ ಬದುವಿನಲ್ಲಿ ಆ ಕಡೆ ಈ ಕಡೆ ಎಲ್ಲ ನೀವು ಅರಣ್ಯ ಬೆಳೆಗಳನ್ನ ಹಾಕೊಂಡು ಬೆಳೆಯೋದು ಒಳ್ಳೇದು ಅಂತ ನನ್ನ ಅನಿಸಿಕೆ. ಮುಂದೆ ಇನ್ನು ಏನಾದರೂ ಬೇರೆ ಬೇರೆ ಬೆಳೆಗಳನ್ನ ಬೆಳಿಬೇಕನ್ನೋ ಉದ್ದೇಶ ಏನಾದರೂ ಇಟ್ಕೊಂಡಿದ್ದೀರಾ ಸರ್? ನಾನೀಗ ಜೇನು ಮಾಡ್ಲಿಕ್ಕೆ ಹೊರಟಿದ್ದೀನಿ, ಕುರಿ ಸಾಕಣೆ ಮಾಡ್ತಾ ಇದ್ದೀನಿ ಉಪಕಸವಾಗಿ. ಹೌದು, ಮತ್ತು ಬೇರೆ ಬೇರೆ ಮರಗಳನ್ನ ಇನ್ನೊಂದಿಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಬೇಕು ಅಂತ ಹೇಳಿ ಈಗ ಬೆಣ್ಣೆ ಹಣ್ಣು ಅಂತಂದೇಳಿ ಆಗ್ತಾ ಇದ್ದೀನಿ, ಮುಂದಿನ ವರ್ಷದಿಂದ ಅವನು ಆಗ್ತಾ ಇದ್ದೀನಿ. ಅಂದ್ರೆ ಅವ ಋತುಮಾನಕ್ಕೆ ತಕ್ಕಂತ ಹಣ್ಣಿನ ಬೆಳೆಗಳು ಬರಬೇಕು ಅನ್ನೋದೇ ನನ್ನ ಆಸೆ. 12 ತಿಂಗಳು 12 ತಳಿ ಹಣ್ಣುಗಳು ಸಿಗಬೇಕು. ಈ ಕೃಷಿ ಜೊತೆಗೆ ಉಪಕಸಬುಗಳು ಪೂರಕವಾಗಿರಬೇಕು ಈ ತರ ಸಮಗ್ರ ಕೃಷಿಯಲ್ಲಿ ಅಂತ ಅಂದ್ಬಿಟ್ಟು ಹೈನುಗಾರಿಕೆ, ಕುರಿ ಸಾಕಾಣಿಕೆ, ಕೋಳಿ ಮೇಕೆ ಸಾಕಾಣಿಕೆ ಇವೆಲ್ಲ ಮಾಡ್ತಾರೆ. ಈ ತರ ನೀವು ಮಾಡ್ಬೇಕನ್ನೋ ಉದ್ದೇಶ ಇದೆಯಾ? ಇದೆ ಸರ್, ಖಂಡಿತ ಇದೆ, ಮಾಡ್ತೀನಿ. ಇದೆಲ್ಲ ಮನೆಯಲ್ಲಿ ಎಷ್ಟು ಜನ ಇದ್ರ? ಈಗೆಲ್ಲ ಕೃಷಿಗೆಲ್ಲ ಯಾವ ರೀತಿ ಸಹಕಾರ ಸಿಗುತ್ತೆ ನಿಮ್ಗೆ? ಸರ್, ಅಣ್ಣ ತಮ್ಮರು ಸಹಕಾರನೂ ಇದೆ, ನಮ್ಮ ಶ್ರೀಮತಿಯವರು ಸಹಕಾರ ಕೂಡ ಇದೆ, ಸಪೋರ್ಟ್ ಮಾಡ್ತಾರೆ ಎಲ್ಲರೂ. ನಮ್ಮ ತಮ್ಮ ಅಲ್ಲೇ ಇರ್ತಾನೆ, ತೋಟದಲ್ಲೇ ಇರ್ತಿರ್ತಾನೆ ಅವನು. ಅವರು ಧರ್ಮಪತ್ನಿ ಕೂಡ ಸಹಕಾರ ಮಾಡ್ತಾರೆ. ಎಲ್ಲರೂ ಸಹಕಾರ ಇದೆ ಸರ್. ಕೃಷಿ ಒಂದು ಕೃಷಿ ಕುಟುಂಬ ಅಂದರೆ ಅದಕ್ಕೆ ಎಲ್ಲರದು ಒಂದು ಕೈ ಇರಬೇಕು, ಎಲ್ಲರ ಸಹಕಾರ ಬೇಕಾಗುತ್ತೆ ಸರ್. ಬೇಕು, ಖಂಡಿತ. ಈ ಖಾಸಗಿ ಕಂಪ್ನಿಯಲ್ಲಿ ಸ್ವಲ್ಪ ಕೆಲಸಕ್ಕೆ ಹೋಗ್ತೀನಿ ಅಂತಂದ್ರೆ, ಈ ಕೆಲಸದ ಮಧ್ಯೆ ನಿಮಗೆ ಕೃಷಿ ಮಾಡಲಿಕ್ಕೆ ಸಮಯ ಸಿಗುತ್ತಾ? ಸರ್, ಸಮಯ ಬಹಳಷ್ಟು ಅಮೂಲ್ಯವಾಗಿದ್ದು ಅನ್ನೋದು ನನ್ನ ಭಾವನೆ. ಅದನ್ನ ವೃಥ ವ್ಯಯ ಮಾಡಬಾರ್ದು. ಹಂಗಾಗಿ ನಾನಲ್ಲಿ ಡ್ಯೂಟಿ ಮುಗಿಸ್ಕೊಂಡು ಮತ್ತೆ ನಾನು ಇಲ್ಲಿಗೆ ಬರ್ತೀನಿ, ತೋಟಕ್ಕೆ ಬರ್ತೀನಿ. ಇನ್ನು ಇಲ್ಲಿ ಏನು ಕೆಲಸ ಇದೆ ಅದನ್ನು ನೋಡ್ಕೊಳ್ತೀನಿ, ಪುನಃ ಮತ್ತೆ ನಾನು ಡ್ಯೂಟಿಗೆ ಹೋಗ್ತೀನಿ. ಹಿಂಗೆ ಸಮಯ ಸದ್ಬಳಕೆ ಆಗಬೇಕು, ಅದು ತುಂಬ ಅತ್ಯಮೂಲ್ಯವಾಗಿರೋಂಥದ್ದು. ಅದನ್ನು ಖಂಡಿತವಾಗಿ ಅದನ್ನು ಯಾವುದೇ ಕಾರಣಕ್ಕೆ ವಿನಾ ಕಾರಣ ಅದನ್ನ ಇದು ಮಾಡಲ್ಲ ನಾನು. ಇಷ್ಟೊಂದೆಲ್ಲ ಚೆನ್ನಾಗಿ ಕೃಷಿ ಮಾಡ್ತಾ ಇದ್ರಲ್ಲ, ಈ ಕೃಷಿನ ಗುರುತಿಸಿ ಕೃಷಿ ಇಲಾಖೆ ಇರ್ಬೋದು ಅಥವಾ ಸರ್ಕಾರಗಳಾಗಿರ್ಬೋದು ಏನಾದರೂ ಪ್ರಶಸ್ತಿಗಳು ಕೊಟ್ಟಿದ್ದಾವೆ ನಿಮಗೆ? ಖಂಡಿತ ಸರ್, ಕೃಷಿ ಇಲಾಖೆ ನಮಗೆ ಗುರುತಿಸಿದೆ. ನಮ್ಮ ಮೊಳಕಾಲ್ಮೂರು ತಾಲೂಕಂತೂ ಕೃಷಿ ಇಲಾಖೆಯವರು ತುಂಬ ಒಳ್ಳೆ ಕೆಲಸ ಮಾಡ್ತಾರೆ. ಹಂಗಾಗಿ ನಾನು ಮೊನ್ನೆ ಆತ್ಮಶ್ರೇಷ್ಠ ಕೃಷಿಕ ಅಂತಂದೇಳಿ ರೈತ ದಿನಾಚರಣೆ ದಿನ ಜಿಲ್ಲಾ ಪ್ರತಿಮಾನಾಗಿ ಗುರುತಿಸಿ ಪ್ರಶಸ್ತಿ ಕೊಟ್ಟಿದ್ದಾರೆ. ಹಾಗೆ ಅದ್ರ ಜೊತೆಗೆ ಆರ್ಥಿಕವಾಗಿ ಕೂಡ ಅವ್ರು ಕೈಲಿ ಹಿಡಿತಿದ್ದಾರೆ, ಒಂದಿಷ್ಟು ದುಡ್ಡುಕ್ಕೂ ಸಹಾಯಧನ ಕೂಡ ಕೊಟ್ಟಿದ್ದಾರೆ. ಆಮೇಲೆ ಸಿದ್ದಯ್ಯನಕೋಟೆ ಸ್ವಾಮೀಜಿಗಳು ಅವರು ಕರೆಸಿ ನಮಗೆ ಸನ್ಮಾನಗಳನ್ನ ಮಾಡಿದ್ದಾರೆ ಮೊನ್ನೆ. ಹ್ಮ್ ಸರ್, ಈ ಪತ್ರಿಕಾ ಮಾಧ್ಯಮದವರು ಕೂಡ ನಮಗೆ ಗುರುತಿಸಿ ನಮ್ಮ ಒಂದು ಲೇಖನ ಕೂಡ ಅವರು ಬರೆದು ಕಳಿಸ್ತಾ ಇದ್ದಾರೆ. ಈ ಆತ್ಮಶ್ರೇಷ್ಠ ಕೃಷಿಕ ಪ್ರಶಸ್ತಿ ಬಂದಾಗ ಏನು ಅನಿಸ್ತು ನಿಮಗೆ? ನನಗೆ ತುಂಬಾ ಖುಷಿ ಆಯ್ತು ಸರ್. ಹೆಂಗ ನಾನು ಒಬ್ಬ ಅದೃಷ್ಟವಂತ ಅನಿಸ್ತು, ನಮ್ಮನ್ನು ಗುರುತಿಸಿದೆ ಅಲ್ಲ, ಸಮಾಜ ಗುರುತಿಸ್ತಾ ಇದೆ, ಇಲಾಖೆಯವರು ಗುರುತಿಸ್ತಾ ಇದ್ದಾರೆ ಅನ್ನೋದೊಂದು ಖುಷಿ ಇದೆ ಸರ್. ಮತ್ತೊಂದಿಷ್ಟು ನನಗೆ ಉತ್ಸಾಹನಾಗಿ ಮಾಡಿದೆ, ನಾನು ಇನ್ನಷ್ಟು ನನಗೆ ಜವಾಬ್ದಾರಿ ಹೆಚ್ಚಿಸಿದೆ. ಆ ಜವಾಬ್ದಾರಿ ಕೊಟ್ಟಿದ್ದಕ್ಕೆ ನಾನು ಕೃಷಿ ಇಲಾಖೆ ಕೂಡ ಒಂದು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಆಮೇಲೆ ನೀವು ಕೂಡ ನಮಗೆ ಕರೆಸಿ, ಎಲ್ಲೋ ಮೂಲೆಯಲ್ಲಿ ಇರುವಂತವ್ರನ್ನ ನೀವು ಇಲ್ಲಿಗೆ ಕರೆಸಿ ನಮಗೆ ಒಂದು ನಮ್ಮನ್ನು ಕೂಡ ಸಮಾಜಕ್ಕೆ ಪರಿಚಯ ಮಾಡಿಸ್ತಿದ್ದೀರಲ್ಲ, ಅದಕ್ಕೂ ಕೂಡ ನಮಗೆ ನಾವು ನಿಮಗೆ ಧನ್ಯವಾದಗಳನ್ನ ಕೂಡ ಹೇಳ್ಬೇಕು. ಹೌದು, ಯಾಕಂದ್ರೆ ಈ ಕಾರ್ಯಕ್ರಮಗಳು ಮಾಡಬೇಕು ಸರ್, ಮಾಡಬೇಕು. ನಿಮ್ಮಂತ ಕೃಷಿಕರು ಈ ತರ ಮಾತಾಡಿದಾಗ, ನಿಮ್ಮ ಅನುಭವಗಳನ್ನ ಹಂಚಿಕೊಂಡಾಗ ಸಾಕಷ್ಟು ಜನ ಕೃಷಿಕರಿಗೆ ಇದೊಂದು ಮಾರ್ಗದರ್ಶನ ಆಗುತ್ತೆ, ಪ್ರೇರಣೆ ಆಗುತ್ತೆ. ಸ್ವಲ್ಪ ಜನನಾದ್ರೂ ನಾವು ಯಾಕೆ ಗಂಗಪ್ಪರ ತರ ಕೃಷಿ ಮಾಡಬಾರ್ದು ಅನ್ನೋ ಒಂದು ಇದಕ್ಕೆ ಬಂದ್ರೆ ಅದು ನಾವು ಮಾಡಿದ ಕೆಲಸ ಸಾರ್ಥಕ ಆಗುತ್ತೆ. ಹೌದು ಸರ್, ಖಂಡಿತ ಸರ್. ನೀವು ಒಳ್ಳೆ ಕೆಲಸ ಮಾಡ್ತಿದ್ದೀರಿ, ರೈತರನ್ನೆಲ್ಲ ಕರೆಸಿ ಅವ್ರನ್ನ ಒಂದು ಸಮಾಜದ ಮುಂಚೂಣಿಗೆ ಕಂಡು ಒಯ್ಯೋದು ಒಂದಲ್ಲ, ನಿಮ್ದೊಂದು ಜವಾಬ್ದಾರಿ ಕೂಡ ಅನ್ಕೊಂತ ಇದ್ದೀರಿ. ಆ ಜವಾಬ್ದಾರಿ ಕೆಲಸ ಮಾಡ್ತಿದ್ದೀರಿ. ಒಬ್ಬ ರೈತನ ನೋಡಿ ಇನ್ನೊಬ್ಬ ರೈತ ಕೂಡ ಪ್ರೇರಣೆ ತಗೊಳ್ತಾನೆ. ಆಮೇಲೆ ನೀವು ಆ ಒಬ್ಬ ಮಾದರಿ ರೈತನ ಕರೆಸಿ ನೀವು ಮಾತಾಡಿಸೋದ್ರಿಂದ 10 ಜನ ಮಾದರಿ ಆಗೋದ್ರ ಜೊತೆಗೆ ಒಂದು ಭೂಮಿ ಉಳಿಯುತ್ತೆ. ಆ ಕೆಲಸ ನೀವು ಮಾಡ್ತಿದ್ದೀರಿ. ಖಂಡಿತ. ಈಗ ಈ ಕೃಷಿ ಜೊತೆಗೆ ಸಮಾಜ ಸೇವೆಯನ್ನು ಮಾಡ್ತೇನೆ ಅಂತ, ಯಾವ ತರ ಸಮಾಜ ಸೇವೆ ಮಾಡ್ತೀರಾ ಸರ್? ನಾನು ಪ್ರತಿ ವರ್ಷ ಒಂದಿಷ್ಟು ಗಿಡಗಳನ್ನ ನೆಡಬೇಕು ಅನ್ನೋದೊಂದು ಸಂಕಲ್ಪ, ಅದಕ್ಕೊಂದು ಇತಿಹಾಸ ಇದೆ. ಅಂದ್ರೆ ನನ್ನದೇ ಒಂದು ಬೇರೆ ಕಲ್ಪನೆ ಇದೆ ಅದು. ಸೊ ಹಾಗಾಗಿ ನನ್ನ ಸ್ವಂತ ದುಡ್ಡಲ್ಲಿ ಸರ್ಕಾರಿ ಶಾಲೆಗಳು ಮತ್ತೆ ಆಸ್ಪತ್ರೆಗಳಿರ್ಬೋದು, ಪೊಲೀಸ್ ಸ್ಟೇಷನ್ ಆಗಿರ್ಬೋದು, ಸಾರ್ವಜನಿಕ ಸ್ಥಳಗಳಲ್ಲಿ ಅಲ್ಲಿ ನನಗೆ ಒಂದು ನೀರಿನ ವ್ಯವಸ್ಥೆ ಕೂಡ ಇರಬೇಕು. ಅಂದ್ರೆ ನಾನು ನೆಟ್ಟ ಗಿಡ ಅದು ಫೋಟೋಶೂಟಿಗೆ ಆಗಿರಬಾರ್ದು, ಅದು ಮುಂದಿನ ದಿನದಲ್ಲಿ ನಾನು ಹೋದ್ರೆ ಆ ಮರದಲ್ಲಿ ನಾನು ಆ ನೆರಳಲ್ಲಿ ಕುಂತು ಬರಬೇಕು, ಅದು ನನ್ನ ಆಸೆ. ಹಂಗಾಗಿ ಸರ್ಕಾರ ಶಾಲೆಗಳು ಅಂತಲ್ಲೆಲ್ಲ ಹೋಗಿ ನಾನು ಒಂದಿಷ್ಟು ಗಿಡಗಳನ್ನ ನೆಟ್ಟು ಬರ್ತೀನಿ. ಅದು ಆಗಸ್ಟ್ ಸೆಪ್ಟೆಂಬರ್ ಆ ತಿಂಗಳಿನಲ್ಲಿ ನಾನು ಏನು ಮಳೆ ಬಿದ್ದಿರುತ್ತೆ ಆ ಟೈಮಲ್ಲಿ ನಾನು ಸಸಿ ನೆಟ್ಟರೆ ಅದು ಒಂದು ಸಕ್ಸಸ್ಫುಲ್ ಆಗುತ್ತೆ ಅನ್ನೋ ಒಂದು ಅನುಭವ ಇದೆ. ಹಂಗಾಗಿ ಆ ಟೈಮಲ್ಲಿ ನಾನು 1 ತಿಂಗಳು ಆ ಕೆಲಸ ಮಾಡ್ತೀನಿ. ನನ್ನ ತೋಟದ ಕಡೆ ನನಗೆ ಗಮನ ಕಮ್ಮಿ ಇರುತ್ತೆ. ಸಾಕಷ್ಟು ಸಮಾಜ ಸೇವೆಗಳಿದ್ದಾವೆ, ಅಂಥದ್ರಲ್ಲಿ ಈ ಗಿಡ ನೆಡ ಈ ಕೆಲಸನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಸರ್? ವೃಕ್ಷೋ ರಕ್ಷಿತೋ ರಕ್ಷಿತಃ ಅಂತ ಹೇಳ್ತಾರೆ, ಹಸಿರೇ ಉಸಿರು. ಹೌದಾ? ನಾವು ಪ್ರಕೃತಿಗೆ ನಾವು ಇಲ್ಲಿಂದ ತಗೊಂಡೋಗ್ತೀವಿ, ನಮಗೆ ಕೊಟ್ಟಿದೆ, ನಾವೇನಾದರೂ ಕೊಡಬೇಕಲ್ಲ. ಹಂಗಾಗಿ ಹಸಿರಾಗಿಸ್ಬೇಕು, ನನಗೆ ಯಾವುದು ಬರಡಾಗಿ ಕಾಣಬಾರ್ದು ಅನ್ನೋದು ನನ್ನದೊಂದು ಇಚ್ಛೆ ಅದು. ಹಾಗಾಗಿ ನನಗೆ ಆ ಒಂದು ಇದನ್ನು ನಾನು ತಗೊಂಡಿದ್ದೀನಿ. ಇದು ಕೊಡ್ತಾರೆ ಮನುಷ್ಯನಿಗೆ ಏನಾದ್ರೂ ಏನಿಲ್ಲಪ್ಪ ಅವನಿಗೊಂದು ಇಷ್ಟು ಸಹಾಯ ಮಾಡಿದ್ರೆ ಊಟ ವಸತಿ ಏನೋ ಮಾಡ್ತಾರೆ. ಬಟ್ ಅಂಥದ್ರಲ್ಲಿ ನಾನು ಕೂಡ ಪ್ರಕೃತಿಗೆ ಏನಾದರೂ ಮಾಡ್ಬೇಕಪ್ಪ, ಒಂದು ಮರ ಬೆಳೆಸ್ಬೇಕು, ಹಸರಾಗಿಸ್ಬೇಕು. ಒಂದು ಶಾಲೆ ಅದು ಬರೀ ಶಾಲೆ ಆಗಿರ್ಬಾರ್ದು, ಅದು ಒಂದು ವನ ಆಗಿರ್ಬೇಕು, ಅದು ಗುರುಕುಲಗಳ ತರ ಆಗ್ಬೇಕು. ಅದು ಮರ ಗಿಡ ಎಲ್ಲ ಕಾಣ್ಬೇಕು ಆ ಶಾಲೆ. ಮಕ್ಕಳು ಓದ್ತಾರೆ, ಬಂದಾಗ ಅವ್ರಿಗೆ ಏನೋ ಒಂದು ಸ್ವಲ್ಪ ಚೇಂಜ್ ಆಗುತ್ತೆ, ಮಾನಸಿಕವಾಗಿ ಅವರು ಬದಲಾವಣೆ ಕಾಣ್ತಾರೆ. ಹಾಗಾಗಿ ನಾನು ಶಾಲೆಗಳನ್ನ ಅಂತಲ್ಲೇ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ತಾ ಇದ್ರಿ ಸರ್? ನಾನು ಇದು ಒಂದು ಸುಮಾರಾಗಿ, ನಾನು ನಮ್ಮ ಫ್ರೆಂಡ್ ಒಬ್ರು ಇದ್ದಾರೆ ನರೇಶ್ ಅಂತಂದೇಳಿ, ಸಹ ಉದ್ಯೋಗಿ, ಅವರು ನಾವು ಸರಿ ಒಂದು 6-7 ವರ್ಷದಿಂದ ನಾವು ಆ ಕೆಲಸ ಮಾಡ್ತಿದ್ದೀವಿ. ಅದನ್ನೇನು ನಾವು ಪ್ರಚಾರಕ್ಕಾಗಿ ಅಂತ ನಾವು ಮಾಡಿಲ್ಲ, ಖಂಡಿತ ಇಲ್ಲ, ಅದನ್ನು ತಗೊಳ್ಳೋದು ಇಲ್ಲ. ನಮ್ದೊಂದು ಸಣ್ಣ ಸಹಾಯ, ಸಹಾಯ ಅಂತ ಅಲ್ಲ, ಸಣ್ಣ ನಂದೊಂದು ಕರ್ತವ್ಯ, ಅದು ಜವಾಬ್ದಾರಿ. ಶಾಲೆಗಳ ಹತ್ರ ಆಗಿರ್ಬೋದು, ಆಸ್ಪತ್ರೆ ಹತ್ರ ಆಗಿರ್ಬೋದು, ಬೇರೆ ಬೇರೆ ಕಡೆ ಎಲ್ಲ ಸಸಿಗಳು ಹಾಕ್ತಿರಲ್ಲ, ಹಾಕಿ ಬರೋದಷ್ಟೇನಾ ಮತ್ತೆ ಫಾಲೋಅಪ್ ಮಾಡ್ತಾ ಇರ್ತೀವಿ ಸರ್? ನಾವು ಮಕ್ಕಳಿಗೆ ಹೇಳ್ಬಾರ್ದು, ಇವಾಗ ಶಾಲೆನಲ್ಲಿ ಹೋದಾಗೆ ಮಕ್ಕಳಿಗೆ ಒಂದು ಹೇಳ್ತೀವಿ, ನಾನು ಒಂದು 4-5 ಮರಗಳು ಅಲ್ಲಿ ಏನು ಜಾಗ ಇದೆ ಆ ಜಾಗದಲ್ಲಿ ಒಂದಿಷ್ಟು ಮರಗಳು ಒಂದು ಲೈನಲ್ಲಿ ಹಾಕಿ ಬರ್ತೀನಿ. ನಾನು ಹೇಳ್ತೀನಿ ಮಕ್ಕಳಿಗೆ, ನೀವು ಈ ಲೈನ್ ಯಾರು ಒಂದು ಲೈನ್ನ ಚೆನ್ನಾಗಿ ಬೆಳೆಸ್ತೀರೋ ಅವರಿಗೆ ನೋಟ್ಬುಕ್ಗಳು ಕೊಡ್ತೀನಿ. ಒಂದು ವರ್ಷಕ್ಕೆ ಆಗಷ್ಟು ಎಷ್ಟು ನೋಟ್ಬುಕ್ಗಳು ಬೇಕಷ್ಟು ನಾನು ಕೊಡ್ತೀನಿ, ಯಾರು ಚೆನ್ನಾಗಿ. ಹಂಗಾಗಿ ಅಲ್ಲಿ ಸ್ಪರ್ಧೆ ಆಗುತ್ತೆ ಮಕ್ಕಳಲ್ಲಿ, ಅವ್ರು ನಾನು ಚೆನ್ನಾಗಿ ಬೆಳೆಸ್ಬೇಕು, ನಾನು ಚೆನ್ನಾಗಿ ಬೆಳೆಸ್ಬೇಕು ಅಂತ ಹೇಳಿ ಆಸಕ್ತಿ ಬಂದು ಆ ಮಕ್ಕಳ ಗಿಡಗಳನ್ನೆಲ್ಲ ಚೆನ್ನಾಗಿ ಬೆಳೆಸ್ತಾರೆ, ಅದು ಭಾಳ ಖುಷಿ ಆಗುತ್ತೆ. ಅದರಿಂದ ನಂದೇನು ಅಂಥದ್ದು ಖರ್ಚು ಆಗದಂಥದ್ದು ಏನಿಲ್ಲ. ಆ ಮಕ್ಕಳಿಗೇನು ಅದಕ್ಕೆ ಖುಷಿ ಪಡಿಸಿ ಆ ನೋಟ್ಬುಕ್ ಕೊಟ್ಟು ಬರೋದು, ಒಂದು ಮುಂದಿನ ವರ್ಷ ಅವಾಗ ಕೊಟ್ಟು ಬರ್ತೀನಿ, ಈಗ ಆಗಿ ಬರ್ತೀನಿ, ಮತ್ತೆ ಹೋಗಿ ಹೇಳಿ ಬಂದಿರ್ತೀನಲ್ಲ ಅದೇ ರೀತಿನ ಆ ಕರ್ತವ್ಯ ನಿಭಾಯಿಸ್ಕೊಂಡು ಬರ್ತೀನಿ ಸರ್. ಆ ಥರ ಚೆನ್ನಾಗಿ ಬೆಳೆಸಿರೋಂಥ ಶಾಲೆಗಳು ಅವೆಲ್ಲ ಇದಾವೆ ಸರ್. ತುಂಬ ಇದು ಕುಡತ್ನಿ ಭಾಗದಲ್ಲಿ ಒಂದಿಷ್ಟು ತೋರಣಗಲ್ಲು ಅಂತಿದೆ, ಆ ಭಾಗದಲ್ಲೆಲ್ಲ ಬೆಳೆಸಿದೀವಿ. ಆ ಶಾಲೆಗಳಲ್ಲಿ ಕೂಡ ನೀವು ಹೋಗಿ ನೋಡ್ಬೋದು ಕೂಡ. ವರ್ಷಕ್ಕೆ ಇಷ್ಟೇ ಅಂತಾನೇ ಇರುತ್ತಾ, ಒಂದು 2-3 ಶಾಲೆಗಳು ಅಂತಾನೆ ಇರುತ್ತಾ? ಈಗ ಇಲ್ಲ ಸರ್, ಹಂಗೇನಿಲ್ಲ. ಯಾರಾದ್ರೂ ನಾವು ಕೇಳ್ತೀವಿ ಒಂದು ಸರ್ ನಿಮ್ಮ ಶಾಲೆನಲ್ಲಿ ನಾನು ಗಿಡ ನೆಡಬೇಕು ಅನ್ಕೊಂಡಿದ್ದೀನಿ ಅಂದರೆ ಅವರು ಬರ್ರಿ ಹಾಕ್ರಿ ಅಂದರೆ ನಾನು ಹಾಕ್ತೀನಿ ಇಷ್ಟೇ ಅಂತೇನಿಲ್ಲ. ಇಲ್ಲ ಸರ್, ಆಮೇಲೆ ಅಂತರ ಕೂಡ ಇಲ್ಲ. ನಾವು ಮೊಣಕಾಲ್ಮೂರು ನಮ್ಮೂರು ಒಂದೇ 10 ಕಿಲೋಮೀಟರ್ 20 ಹಂಗೇನಿಲ್ಲ. 150 ಕಿಲೋಮೀಟರ್ ದೂರದಲ್ಲಿ ಏನಾದರೂ ಅವ್ರು ಬಂದು ಹೇಳಿದ್ರು ಕೂಡ ನಾನು ಅಲ್ಲೋಗಿ ನಾನು ಆ ಕೆಲಸ ಮಾಡಿ ಬರ್ತೀನಿ. ಅಂದ್ರೆ ಅದನ್ನ ಆಸಕ್ತಿಯಿಂದ ಶ್ರದ್ಧೆಯಿಂದ ಕಾಪಾಡ್ಬೇಕು ಸರ್, ಅದು ಮುಖ್ಯ. ಹೌದು ಹೌದು, ಬಂದೆ ಗಿಡ ನೆಟ್ಟೆ ಹೋದೆ ಇಲ್ಲ ಸರ್, ಅಂತ ಜಾಗದಲ್ಲಿ ನಾನು ಖಂಡಿತವಾಗಿ ನಾನು ಮಾಡಕ್ ಹೋಗಲ್ಲ. ನನಗೆ ಅದಕ್ಕೆ ರಕ್ಷಣೆ ಇರೋಂಥದ್ದು ಬೇಕು, ನೀರಿನ ವ್ಯವಸ್ಥೆ ಇರಬೇಕು, ಅಂಥ ಜಾಗದಲ್ಲಿ ನಾನು ಮಾಡ್ತೀನಿ. ಮಾಡ್ತಾರೆ. ಈಗ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೀವಿ ನಾವು. ಸಾಕಷ್ಟು ಜನ ಯುವಕರು ಈ ಕೃಷಿಯನ್ನು ಲಾಭದಾಯಕ ಅಲ್ಲ ಅಂತಂದ್ಬಿಟ್ಟು ಬೆಂಗಳೂರು ಮೈಸೂರು ಕಂಪ್ನಿ ಫ್ಯಾಕ್ಟ್ರಿ ಅಂತೆಲ್ಲ ಹೋಗ್ತಾರೆ. ನೀವು ಇಷ್ಟೊಂದು ಆಸಕ್ತಿಯಿಂದ ಕೃಷಿ ಮಾಡ್ತಾ ಇದ್ರ, ಅಂಥ ಯುವಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಖಂಡಿತ ನಮ್ಮ ಮೂಲ ಸಂಸ್ಕೃತಿನ ಸಂಪ್ರದಾಯನ ನಾವು ಬಿಡೋದು ಬೇಡ. ನೀವು ಕೃಷಿಕರೇ ಆಗಿದ್ರೆ ಖಂಡಿತ ಲಾಭ ಇದೆ. ಹೌದು, ಅವ್ರು ಹೇಳ್ತಿರೋದು ನಿಜನೇ. ಬಟ್ ಯಾಕೆ ಅಂದರೆ ಮಾಡೋ ಪದ್ಧತಿ ಸರಿಯಾಗಿ ಇರದ ಕಾರಣ ಹಂಗೆಲ್ಲ ಆಗ್ತದೆ. ಒಳ್ಳೆ ಪದ್ಧತಿನ ನೀವು ಅಳವಡಿಸ್ಕೊಂಡ್ರೆ ಖಂಡಿತ ನೀವು ಬೇರೆ ಕಡೆ ಹೋಗೋದು ಬೇಕಾಗಿಲ್ಲ. ನೀವೇ ಮಾಲೀಕರಾಗ್ತೀರಿ, ನೀವು ಕೂಲಿ ಆಳುಗಳು ನೀವು ಆಗೋದಕ್ಕಿಂತ ನೀವೇ ಮಾಲೀಕರಾಗಿ ಇನ್ನೊಂದಿಷ್ಟು ಜನಕ್ಕೆ ನೀವು ಕೆಲಸನ ಕೊಡ್ಬೋದು. ನೀವೊಬ್ಬರೇ ಬದುಕೋದಲ್ಲ, ಅಲ್ಲಿ ನಿಮ್ಮ ಜೊತೆಗೆ ಬೇರೆ ಕಾರ್ಮಿಕರು ಕೂಡ ಬದುಕ್ತಾರೆ. ಗುಳೆ ಹೋಗೋದು ಅಂತ ತಪ್ಪುತ್ತೆ, ಅದನ್ನ ತಪ್ಪಿಸ್ಬೇಕು. ನಮ್ಮೂರಿಂದ ಬೇರೆ ಕಡೆ ಹೋಗ್ಬೇಕು, ಬೇರೆ ಕಡೆಯಿಂದ ನಮ್ಮೂರಿಗೆ ಬರೋದು ಬೇಡ. ಇಷ್ಟು ವರ್ಷ ಒಂದು ಕೃಷಿ ಬದುಕು ಸಂತೋಷ ನೆಮ್ಮದಿ ತಂದ್ಕೊಟ್ಟಿದ್ದೀವಿ. ತುಂಬಾ ಸಂತೋಷ ಸರ್, ನನಗೆ ನನ್ನ ತೋಟನೇ ನನಗೆ ಸ್ವರ್ಗ. ಬೇರೆ ಬೇರೆ ಟ್ರಿಪ್ ಗೋವಾ ಹೋಗ್ತೀನಿ, ನನಗೆ ನನ್ನ ತೋಟನೇ ಗೋವಾ. ಹಾಗೆ ವಿನೋದವಾಗಿ ನಾನು ಹೇಳ್ತೀನಿ, ವಿನೋದಕ್ಕಾಗಿ ಹೇಳ್ತೀನಿ, ನನಗೆ ನನ್ನ ತೋಟನೇ ನನಗೆ ಸ್ವರ್ಗ. ಹೌದು, ನಮ್ಮ ಬೆಳೆಸ ತೋಟದಲ್ಲಿ ನಾವು ಓಡಾಡೋದು ಅಲ್ಲಿರೋದೇ ಒಂದು ಖುಷಿ, ಅದು ಬೇರೆ ಪ್ರಪಂಚ, ಅದೊಂಥರ ಚೆನ್ನಾಗಿರುತ್ತೆ ತುಂಬ. ಹೌದು ಸರ್, ಅವೇ ನಮಗೆ ಸ್ನೇಹಿತರಾಗಿರ್ತವೆ ಆ ಮರಗಳು. ನಾನು ಹಾಕಿದ ಮರ ಚಂದ ಇದೆ, ಅವ್ರ ಜೊತೆ ಮಾತಾಡೋದು ಅಂದ್ರೆ ಮಾನಸಿಕವಾಗಿ ಚಿಕ್ಕದ್ರಿಂದ ದೊಡ್ಡದು ಮಾಡಿರುತ್ತೆ, ಹಂಗೆಲ್ಲ ತುಂಬಾ ಖುಷಿ ಕೊಡುತ್ತೆ. ಖುಷಿ ಕೊಡುತ್ತೆ ಸರ್. ಈ ಕಾರ್ಯಕ್ರಮ ಕೇಳಂತ ರೈತರು ನಿಮ್ಮ ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡಬಹುದು ಸರ್? ಅವರು ನೇರವಾಗಿ ನಮ್ಮ ತೋಟ ಬಂದು ನೋಡ್ಬೋದು. ನಮ್ದು ಅಶೋಕ್ ಸಿದ್ದಾಪುರ, ಮೊಣಕಾಲ್ಮೂರು ತಾಲೂಕು, ಚಿತ್ರದುರ್ಗ ಜಿಲ್ಲೆ. ಅಕಸ್ಮಾತ್ ನಾನು ಆ ಸಮಯದಲ್ಲಿ ಇಲ್ಲ ಅಂದಾಗ ಕೂಡ ನನ್ನ ದೂರವಾಣಿಗೆ ಅವರು ಕರೆ ಮಾಡಬಹುದು. ಹೇಳಿ ಸರ್, ಫೋನ್ ನಂಬರ್ ಹೇಳಿ. 9482982089 ಇದು ನನ್ನ ಮೊಬೈಲ್ ಸಂಖ್ಯೆ. ಇದಕ್ಕನ್ನು ಅವ್ರು ಕರೆ ಮಾಡಿದ್ರೆ ನಾನು ಖಂಡಿತ ಅವ್ರ ಸಂಪರ್ಕಕ್ಕೆ ನಾನು ಸಿಗ್ತೀನಿ ಸರ್. ರೈತ ಬಂದವರೇ, ಮೊಳಕಾಲ್ಮೂರು ತಾಲೂಕು ಅಶೋಕ್ ಸಿದ್ದಾಪುರ ಗ್ರಾಮದ ಪ್ರಗತಿಪರ ಕೃಷಿಕರಾದ ಜಿ ವಿ ಗಂಗಪ್ಪ ಅವರ ಮೊಬೈಲ್ ಸಂಖ್ಯೆ ನಾನು ಮತ್ತೊಮ್ಮೆ ಹೇಳ್ತೇನೆ, 9482982820 89. ಬಹಳ ಸಂತೋಷ ಗಂಗಪ್ಪರೇ, ಇದುವರೆಗೂ ನಿಮ್ಮ ಸಮಗ್ರ ಕೃಷಿಯಲ್ಲಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸಿಗಲಿ ಅಂತ ಆಕಾಶವಾಣಿ ಹಾರೈಸುತ್ತೆ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ನಿಮಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಹಂಗಾಗಿ ತುಂಬಾ ಖುಷಿ ಆಗ್ತಾ ಇದೆ. ಇದುವರೆಗೂ ಸಮಗ್ರ ಕೃಷಿಯ ಅನುಭವಗಳು ಕುರಿತು ಮೊಳಕಾಮೂರು ತಾಲೂಕು ಅಶೋಕ ಸಿದ್ದಾಪುರ ಗ್ರಾಮದ ಪ್ರಗತಿಪರ ಕೃಷಿಕ ಜಿ ವಿ ಗಂಗಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ನೀವು ಕೇಳ್ತಾ ಇದ್ದೀರಾ 102.6 ಮೆಗಾಹರ್ಟ್ಸ್ಗಳಲ್ಲಿ ನಿಮ್ಮ ಪ್ರೀತಿ ಚಿತ್ರದುರ್ಗ ಆಕಾಶವಾಣಿಯಿಂದ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮ. ಇದೀಗ ಕೃಷಿರಂಗದಲ್ಲಿ ಜನಪದ ಗೀತೆ. ಜನಪದ ಗೀತೆ ಕೇಳುತ್ತಿರುವರಿ. ಇದೀಗ ರೈತರಿಗೆ ಸಲಹೆ. ರೈತ ಬಾಂಧವರಿಗೆ ನಮಸ್ಕಾರ. ನನ್ನ ಹೆಸರು ಎಚ್ ಜಿ ಸಣ್ಣ ತಿಮ್ಮಪ್ಪ. ಕೃಷಿ ಸಂಶೋಧನಾ ಕೇಂದ್ರ ಕತ್ತಲಗೆರೆಯಲ್ಲಿ ಮುಖ್ಯ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇವತ್ತಿನ ದಿನ ನಾವು ಸಸ್ಯಗಳ ಬೆಳವಣಿಗೆಗೆ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಕುರಿತು ಮಾಹಿತಿಯನ್ನು ಪಡೆಯೋಣ. ನಾವು ಸಸ್ಯಗಳ ಬೆಳವಣಿಗೆಗೆ ಗಾಳಿ, ನೀರು, ಶಾಖ, ಪೋಷಕಾಂಶಗಳು ಮತ್ತು ನೈಸರ್ಗಿಕ ಸಂಪನ್ಮೂಲಗಳಿಗೆ ಎಷ್ಟು ಅವಶ್ಯಕತೆವೋ ಮಣ್ಣಿನಿಂದ ದೊರೆತಕ್ಕಂಥ ಪೋಷಕಾಂಶಗಳು ಬಹಳ ಮುಖ್ಯವಾಗಿರ್ತವೆ. ಅದರಲ್ಲಿ ನಾವು ಸಸ್ಯಗಳ ಬೆಳವಣಿಗೆಯಲ್ಲಿ ಬೇಕಾಗುವ ಅವಶ್ಯಕ ಪೋಷಕಾಂಶಗಳನ್ನು ಅಗತ್ಯ ಪ್ರಮಾಣದಲ್ಲಿ ದೊರಕುವ ರೂಪದಲ್ಲಿ ಒದಗಿಸುವ ಭೂಮಿಯಿಂದಲೇ ದೊರಕತಕ್ಕಂಥ ಪೋಷಕಾಂಶಗಳು ಬಹಳ ಮುಖ್ಯವಾಗಿರ್ತವೆ. ಅದರಲ್ಲಿ ಗಾಳಿಯಿಂದ ದೊರಕತಕ್ಕಂಥ ಪೋಷಕಾಂಶಗಳು ಏನಂದರೆ ಜಲಜನಕ, ಆಮ್ಲಜನಕ ಆಗಿರ್ತವೆ. ಆದರೆ ನಾವು ಏನು ನಮಗೆ ಬೆಳೆಗಳಿಗೆ ಬೇಕಾದಂಥ ಪೋಷಕಾಂಶಗಳನ್ನು ಮುಖ್ಯವಾಗಿ 16 ಪೋಷಕಾಂಶಗಳನ್ನು ಒದಗಿಸಬೇಕಾಗುತ್ತೆ. ಅದರಲ್ಲಿ ಮುಖ್ಯವಾಗಿ ಗಾಳಿಯಿಂದ ಸಿಗ್ತಕ್ಕಂಥ ಒಂದು ಜಲಜನಕ ಮತ್ತು ಆಮ್ಲಜನಕ ಏನು ನಾವು ಉಪಯೋಗಿಸ್ತೀವಿ ಮತ್ತು ನಾವು ಮಣ್ಣಿನಲ್ಲಿ ಬೆಳೆಗಳಿಗೂ ಸಹ ಪೂರೈಕೆ ಮಾಡ್ತಕ್ಕಂಥ ಪೋಷಕಾಂಶಗಳು ಸಾಕಷ್ಟು ಇರ್ತವೆ. ಈ ಒಂದು ವ್ಯವಸ್ಥೆಯನ್ನು ನಾವು ಮಣ್ಣಿನಲ್ಲಿ ಇರ್ತೀವಿ, ಎಷ್ಟು ಪೋಷಕಾಂಶಗಳಿದಾವೋ ಅಷ್ಟು ಪೋಷಕಾಂಶಗಳು ನಾವು ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ಪರೀಕ್ಷೆ ಮಾಡಿ ಮಣ್ಣಿನಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನು ಬೆಳೆಗಳಿಗೆ ಪೂರೈಕೆ ಮಾಡಿ ಇನ್ನು ಕಡಿಮೆ ಏನು ಮಣ್ಣಿನಲ್ಲಿ ಕಡಿಮೆ ಇರ್ತಕ್ಕಂಥ ಪೋಷಕಾಂಶಗಳು ಯಾವಿರ್ತಾವೆ ಅವನ್ನ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ನಾವು ಕೃತಕವಾಗಿ ಅಂದ್ರೆ ಸಾವಯವ ಗೊಬ್ಬರಗಳು, ರಾಸಾಯನಿಕ ಗೊಬ್ಬರಗಳು ಮತ್ತು ಜೈವಿಕ ಗೊಬ್ಬರಗಳು, ಅಣುಜೀವಿ ಗೊಬ್ಬರಗಳು ಈ ತರ ನಾವು ಪೋಷಕಾಂಶಗಳನ್ನು ಪೂರೈಕೆ ಮಾಡೋಕ್ಕಾಗುತ್ತೆ. ಅದರಲ್ಲಿ ಮುಖ್ಯವಾಗಿ ಮುಖ್ಯ ಪೋಷಕಾಂಶಗಳು, ಪ್ರಧಾನ ಪೋಷಕಾಂಶಗಳು ಅಥವಾ ಲಘು ಪೋಷಕಾಂಶಗಳು ಅಂತಂದೇಳಿ ನಾವು ವಿಂಗಡಣೆ ಮಾಡ್ತೀವಿ. ಇವನ್ನು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಮಣ್ಣಿನಿಂದಲೂ ಮತ್ತು ನಾವು ಕೃತಕವಾಗಿ ಮತ್ತು ಪೂರೈಕೆ ಮಾಡೋಕ್ಕಾಗುತ್ತೆ. ಇನ್ನು ಹೆಚ್ಚಿನ ಸಮಗ್ರ ಪೋಷಕಾಂಶಗಳ ನಿರ್ವಹಣೆಗೆ ರೈತ ಬಂಧು ಅವರು ಆಸಕ್ತಿ ಇದ್ದಲ್ಲಿ ನನ್ನ ಈ ಕೆಳಗಿನ ನಂಬರ್ಗೆ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ. ಡಾಕ್ಟರ್ ಎಚ್ ಜಿ ಸಣ್ಣತಿಮ್ಮಪ್ಪ, ಮುಖ್ಯ ವಿಜ್ಞಾನಿಗಳು, ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ, ಕತ್ತಲಗೆರೆ. ಧನ್ಯವಾದಗಳು ರೈತ ಬಂಧು. ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ. ಇದೀಗ ಮತ್ತೊಂದು ಜನಪದ ಗೀತೆ.